ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲೇ ಕೊಳೆ ರೋಗ ಬರದಂತೆ ಐಎಸ್ಐ ಗುರುತಿನ ಬಿಸಿಐ ಬ್ರ್ಯಾಂಡಿನ ಮೈಲುತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ಕೇಳುಗರೆಲ್ಲರಿಗೂ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇಂದು ಮಡ್ಡಾಗಲ ತರಕಾರಿಯ ಸಾಗುವಳಿ ಕುರಿತು ತಮ್ಮ ಅನುಭವಗಳನ್ನು ತಿಳಿಸುತ್ತಾರೆ ಕುಶಾಲನಗರದ ವೆಂಕಟೇಶ್ ಅವರು. ಹೇಳಿದ್ರೆ ಮಡಾಗಲವನ್ನ ವಿಸ್ತಾರವಾದ ಪ್ರದೇಶದಲ್ಲಿ ಬೆಳೆದಿರೋರು ಬಹಳ ಕಡಿಮೆ. ಚಟ್ಟಳ್ಳಿಯ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದಲ್ಲಿ ಮಡಾಗಲದ ಬಗ್ಗೆ ಅಧ್ಯಯನಗಳು, ಪ್ರಯೋಗಗಳು, ಪ್ರಾತ್ಯಕ್ಷಿಕೆಗಳು, ತರಬೇತಿಗಳು ನಡೀತಾ ಇರ್ತವೆ. ಇದರ ಫಲವಾಗಿ ಕೆಲವೊಬ್ರು 10-20-100 ಗುಣಿ ಮಡಾಗಲವನ್ನ ಹಾಕಿರೋದಿದೆ. ಇವತ್ತು ನಮ್ಮ ಜೊತೆಗೆ ಕುಶಾಲನಗರದ ವೆಂಕಟೇಶ್ ಅವರು ಮಾತನಾಡ್ತಿದ್ದಾರೆ. ಎಕರೆಗಟ್ಟಲೆ ಮಡಾಗಲವನ್ನ ಯಾರು ಬೆಳೆದಿದ್ದಾರಂತ ಹುಡುಕಂತ ಹೋದ್ರೆ ಚಟ್ಟಳ್ಳಿಯ ವೆಂಕಟರಮಣಪ್ಪ ಅವರು ವೆಂಕಟೇಶ್ ಅವರ ಸಂಖ್ಯೆಯನ್ನ ಕೊಟ್ರು. ಯಾವಾಗ ಹಾಕಿದ್ರು, ಎಷ್ಟು ಹಾಕಿದ್ರೆ, ಹೇಗಿದೆ ಬೆಳೆ ಅನ್ನೋದನ್ನ ಇವತ್ತು ಅವ್ರ ಜೊತೆ ಮಾತಾಡ್ತಾ ವಿಚಾರಗಳನ್ನ ಪಡ್ಕೊಳ್ತಿದ್ವಿ. ವೆಂಕಟೇಶ್ ಅವರ ನಮಸ್ಕಾರ. ನಮಸ್ತೆ ಸರ್. ಒಟ್ಟು ಎಷ್ಟು ಎಕರೆ ತಮ್ದು ಜಮೀನ್ ಇದೆ ಸರ್? ಜಮೀನು ನನ್ನ ಹತ್ರ ಸ್ವಂತ ಜಮೀನು ಯಾವ್ದಿಲ್ಲ, ನಾನು ಲೀಸ್ಗೆ ಜಮೀನ್ ಮಾಡೋದು. ನಾನೀಗ 2 ಎಕರೆ ಮಾಡಿದೀನಿ, ಲೀಸ್ ತಗೊಂಡಿದೀನಿ. ನೀರಾವರಿ ಇದೆ ಅದರಲ್ಲಿ. ನಾನು 1 ಎಕರೆ ನೇಂದ್ರ ಬಾಳೆ ಮತ್ತೆ 1 ಎಕರೆ ಮಾಡಾಗಲಕಾಯಿ ಮಾಡಿದೀನಿ ಸರ್. ಮಾಡಾಗಲಕಾಯಿ ಬಂದು ಅದು ಅರ್ಕ ಭಾರತ ತಳಿನ ನಾನು ಚಟ್ಟಳ್ಳಿ ತೋಟಗಾರಿಕೆ ಇಲಾಖೆ ಇದೆಯಲ್ಲ ಅಲ್ಲಿ ತಗೊಂಡ್ ಬಂದೆ ಸರ್. ಹೋದ ವರ್ಷ ಒಂದು 300 ಗಿಡ ತಂದಿದ್ದು. 300 ಗಿಡದಲ್ಲಿ 280 ಫೀಮೇಲ್ ಗಿಡ ಅಂದ್ರೆ ಹೆಣ್ಣು ಗಿಡಗಳು, ಮತ್ತೆ 20 ಗಿಡ ಗಂಡು ಗಿಡ ಅಂದ್ರೆ ಮೇಲ್ ಗಿಡಗಳು. ಈ ತರ ತಂದು ಪ್ರಾಯೋಗಿಕವಾಗಿ ಮೇ ತಿಂಗಳಲ್ಲಿ ನಾಟಿ ಮಾಡಿದ್ದು ನಾನು. May 2020 ಮಾಡಿದ್ದು. ಅವಾಗ ಏನಾಯ್ತು ಅಂತಂದ್ರೆ ನಮ್ಗೆ ಸ್ವಲ್ಪ ಇಳುವರಿ ಕಡಿಮೆ ಬಂತು. ಯಾಕೆಂದ್ರೆ ನಾವು ನಾಟಿ ಮಾಡಿದ್ದು ಸ್ವಲ್ಪ ಲೇಟ್ ಆಗಿತ್ತು, ಹಾಗಾಗಿ ಸ್ವಲ್ಪ ಇಳುವರಿ ಕಡಿಮೆ ಬಂತು. ಒಂದು 500 ಕೆಜಿ ಬಂತು ಅಷ್ಟೇ. ಹಾಗಾಗಿ ಅದನ್ನ ಪ್ರಯತ್ನ ಮಾಡದೆ ನೋಡದೆ ಪ್ರಯೋಗ ಮಾಡಿದಾಗ ಅದು ಚೆನ್ನಾಗಿ ಬಂತು. ಇಳುವರಿ ಮತ್ತೆ ಕಾಯಿ ಒಳ್ಳೆ ಶೈನಿಂಗ್ ಬಂತು. ಸೆಪ್ಟೆಂಬರ್ ತಿಂಗಳಲ್ಲಿ ಇದೇ ಚಟ್ಟಳ್ಳಿನಲ್ಲಿ ಮತ್ತನ ರೈತರನ್ನ ಕರೆದ್ರು. ಅವಾಗ ಅವರೊಟ್ಟಿಗೆ ನನ್ನನ್ನು ಕರೆದಿದ್ರು, ನಾನು ಹೋಗಿದ್ದೆ ಶಿವಮೊಗ್ಗ, ಶಿರ್ಸಿ, ಮಂಗಳೂರು. ಅವಾಗ ಅಲ್ಲಿ ಕಾಯಿನ ತಗೊಂಡ್ ಬನ್ನಿ ವೆಂಕಟೇಶ್ ಅವ್ರೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅವಾಗ ನಮ್ ಕಾಯಿನ ಅಲ್ಲಿಗೆ ಸ್ಯಾಂಪಲ್ ಆಗಿ ತಗೊಂಡೋಗಿದೆ. ಸ್ಯಾಂಪಲ್ ಆಗಿ ತಗೊಂಡೋದಾಗ ಅಲ್ಲೇನಾಯ್ತು ಅಂದ್ರೆ ಡಾಕ್ಟರ್ ಲಕ್ಷ್ಮೀ ಭಾರತಿ ಅಂತ ಒಬ್ರು ವಿಜ್ಞಾನಿ ಇದ್ರು, ಅವ್ರ ಜೊತೆ ಸೆಂದಿಲ್ ಕುಮಾರ್ ಅಂತ ಒಬ್ರು ಇದ್ರು. ಆಗ ಕುಪ್ಪಳ್ಳಿಯಿಂದ ಶಂಕರಮೂರ್ತಿ ಅಂತೇಳಿ ಇವರೆಲ್ಲರೂ ನಮ್ಮ ರೈತರೆಲ್ಲ ಬಂದಿದ್ರು, ಜೊತೆಲಿ ವಿಜ್ಞಾನಿಗಳು ಒಂದಿದ್ರು. ಅಲ್ಲಿ ರೈತರು ಮತ್ತೆ ವಿಜ್ಞಾನಿಗಳ ಮಧ್ಯೆ ಸ್ವಲ್ಪ ನೇರ ಸಂಪರ್ಕ, ಮಾತುಕತೆ, ವಿಷಯ ವಿಚಾರ ಎಲ್ಲ ಚರ್ಚೆ ಆಯ್ತು. ಅವಾಗ ನಮ್ಗಳೆಲ್ಲ ಅನಿಸಿಕೆಗಳೆಲ್ಲ ಹಂಚ್ಕೊಂಡು ಅಲ್ಲಿ ಹಂಚ್ಕೊಳ್ಳುವಾಗ ನಮ್ ಕಾಯಿನ ಎಲ್ಲರೂ ಖುಷಿ ಪಟ್ರು. ಯಾಕೆಂದ್ರೆ ನಿಮ್ ಕಾಯಿ ತುಂಬಾ ಚೆನ್ನಾಗಿದೆ, ಹಸಿರಾಗಿದೆ, ನಮ್ಮ ಶಿವಮೊಗ್ಗ ಸೈಡ್, ಸಿರಿಸಿ ಸೈಡ್ ಎಲ್ಲ ಹಳದಿ ಬಣ್ಣ ಬರುತ್ತೆ, ಇಲ್ಲಿದು ಒಳ್ಳೆ ಹಸಿರಾಗಿ ಬರುತ್ತೆ, ಕೊಡಗು ಮತ್ತೆ ಈ ಸಕಲೇಶ್ಪುರ ಈ ಏರಿಯಾದಲ್ಲಿ ಇದಕ್ಕೆ ಒಳ್ಳೆ ಶೂಟಬಲ್ ಏರಿಯಾ ಇದೆ ಹಾಗೆ ಅಂತ ಹೇಳಿದ್ರು. ಆಮೇಲೆ ಅದನ್ನು ನಮ್ದು ತಳಿ ಬಂದು ಅರ್ಕ ಭಾರತ್ ಅಂತ ಹೇಳಿ, ಈ ತಳಿನ ನಾನು ತುಂಬಾ ಜವಾಬ್ದಾರಿಯಿಂದ ಸಾವಯವ ರೀತಿನಲ್ಲೇ ಬೆಳೆದಿದ್ದೆ. ಅವಾಗ ಏನಾಯ್ತು ಅಂತಂದ್ರೆ ಅದು ಒಳ್ಳೆ ಆರೋಗ್ಯಕರವಾಗಿ ಒಳ್ಳೆ ಜ್ಯೂಸಿ ಆಗಿ ತುಂಬಾ ಚೆನ್ನಾಗಿ ಬಂತು. ಇದರ ಒಳಗುಟ್ಟು ಏನಂತಂದ್ರೆ ಈ ತರಕಾರಿ ಅತಿ ಹೆಚ್ಚು ಫೈಬರ್ ಹೊಂದಿದೆ, ನಾರಿನಂಶ ಜಾಸ್ತಿ ಇದೆ, ಬಿಪಿ, ಶುಗರ್, ಈ ಕ್ಯಾನ್ಸರ್ ಬರದಂತ ತಡೆಗಟ್ಟಲಿಕ್ಕೆ ಅಂಶ ಇದೆ ಇದರಲ್ಲಿ. ಇದು ಮೊದಲು ಕಾಡಲ್ಲಿ ಬೆಳೀತಾ ಇತ್ತು, ಈಗ ನಾಡಿಗೆ ತರಬೇಕು ಅಂತ ಅವ್ರು ತಂದಿದ್ದಾರೆ. ಅದನ್ನ ಡೆವಲಪ್ ಮಾಡಿದ್ರು, ಅದನ್ನ ನಾನು ಬಳಕೆ ಮಾಡಿದೆ, ಬೆಳೆ ಮಾಡಿದೆ. ಬೆಳೆ ಮಾಡಿದ್ಮೇಲೆ ತುಂಬಾ ಚೆನ್ನಾಗಿ ಬಂದಿದೆ, ಒಳ್ಳೆ ಇಳುವರಿ ಬಂತು. ನನಗೆ ಮೊದಲು 300 ಗಿಡಕ್ಕೆ 35,000 ರೂಪಾಯಿ ಖರ್ಚಾಗಿತ್ತು ಪ್ರಾರಂಭದಲ್ಲಿ ಬೆಳೆ ಮಾಡುವಾಗ. ಆಮೇಲೆ ನಾನು ಅದನ್ನ ಮತ್ತು ಕಾಯಿ ಕಟಾವು ಮಾಡಿದಾಗ 55,000 ರೂಪಾಯಿ ಬಂತು. ಅಲ್ಲಿ 20,000 ರೂಪಾಯಿ ಲಾಭ ಆಯ್ತು. 20,000 ರೂಪಾಯಿ ಲಾಭ ಆದ್ಮೇಲೆ ಮತ್ತು ಲೆಕ್ಕ ಬರೆದಿಟ್ಟು ಮತ್ತ ಡಿಸೆಂಬರ್ ತಿಂಗಳಲ್ಲಿ ಅಲ್ಲಿ ವಿಜ್ಞಾನಿಗಳು ಚಟ್ಟಳ್ಳಿ ಇದರಿಂದ ಬಂದು ವೆಂಕಟೇಶ್ವರದ್ದು ಬಿತ್ತನೆ ಡೇಟ್ ನಮ್ಗೆ ಅಂತ ಹೇಳಿ ಅವ್ರ ಮತ್ತು ನನ್ನ ಹತ್ರ ಅವರು ಗೆಡ್ಡೆಗಳನ್ನ ತಗೊಂಡು ಬೀಜಕ್ಕೆ. ಆಗ ಅದನ್ನ 25,000 ರೂಪಾಯಿ ಸಿಕ್ತು ನನಗೆ. ಅದು ನನಗೆ ಲಾಭನೇ ಆಯ್ತು. ಅಲ್ಲಿಗೆ 45,000 ರೂಪಾಯಿ ಲಾಭ ಆಯ್ತು. 35,000 ರೂಪಾಯಿ ಬಂಡವಾಳ ಹಾಕಿ 45,000 ರೂಪಾಯಿ ಲಾಭ ಆಯ್ತು. ಫಸಲು ಹೋಗಿ 45,000 ರೂಪಾಯಿ ಲಾಭ ಆಯ್ತು. ಮತ್ತು ನಾನು ಅದರಲ್ಲಿ ಗೆಡ್ಡೆಗಳನ್ನ ತೆಗೆದು ಈ ವರ್ಷ 2021 ಡಿಸೆಂಬರ್ ಅಲ್ಲಿ ನಾನು 15,000 ನರ್ಸರಿ ಗಿಡಗಳು ಮಾಡಿದೆ. ಅವ್ರದೇ ಮಾಹಿತಿ ಮೇಲೆ ಈ ತರ ಮಾಡಿ ಈ ತರ ಮಾಡಿ ಸರ್ ಅಂತ ಹೇಳ್ಕೊಟ್ಟಿದ್ರು ನಮ್ಗೆ, ಪ್ರಾತ್ಯಕ್ಷತೆ ಮಾಡಿದ್ರು. ಅವಾಗ ಅದನ್ನೇ ನೋಡ್ಕೊಂಡು ನಾನು ಅದಕ್ಕೆಲ್ಲ ಪೂರ್ತಿ ರೋಗ ನಿರೋಧಕಗಳೆಲ್ಲ ಹಾಕಿ ಮೆಡಿಸಿನ್ ಎಲ್ಲ ಹಾಕಿ ಅದನ್ನ ನಾನು ಮತ್ತು ಗಿಡಗಳನ್ನ ಮಾಡಿದೆ. ಓಪನ್ ಏರಿಯಾದಲ್ಲೇ ಮಾಡಿದೆ ನಾನು, ಸ್ವಲ್ಪ ಸಾಧಾರಣ 50% ಇಟ್ಟು ಹಾಕೊಂಡು. ಅವಾಗ ಅದರಲ್ಲಿ ನನಗೆ ಒಂದು 15,000 ಗಿಡದಲ್ಲಿ 12,000 ಗಿಡ ಸಿಕ್ತು. 12,000 ಗಿಡದಲ್ಲಿ ಒಂದು ಗಿಡನ ಸರಾಸರಿ 25 ರೂಪಾಯಿ ನಾನು ಮಾರಾಟ ಮಾಡಿದೆ. ಶೃಂಗೇರಿ ಮತ್ತೆ ಕೋಲಾರ ಮತ್ತೆ ಚಾಮರಾಜನಗರ ಅಮೃತ ಭೂಮಿ ಅಂತ ಇದೆ ಅಲ್ಲಿಯವರು, ಮೈಸೂರಿನವರು, ಗುಂಡ್ಲುಪೇಟೆಯವರು, ಈ ಕಡೆ ಕೆಲವರೆಲ್ಲ ಬಂದು 300, 500, 1,000, 2,000 ಈ ತರ ಗಿಡ ತಗೊಂಡವರು. ಹಾಗಾಗಿ ನಾನು ಅವ್ರಿಗೆಲ್ಲ ಹೇಳಿದೆ, ನೋಡಿ ನಿಮ್ಗೆ ಯಾವುದೇ ಮಾಹಿತಿ ಬೇಕಾದ್ರೆ ನನಗೆ ಗೊತ್ತಿರೋಷ್ಟು ನನ್ನ ತಿಳುವಳಿಕೆ ಇರೋದು, ನನ್ನ ತಿಳುವಳಿಕೆ ಮಾಹಿತಿನ ಹಂಚ್ಕೋತೀನಿ, ನನ್ನ ನಂಬರ್ ತಗೊಳ್ಳಿ ಅಂತ ಹೇಳಿ ಎಲ್ಲರಿಗೂ ನನ್ನ ಸಂಪರ್ಕ ನಂಬರ್ ಕೊಟ್ಟೆ. ಅದರಲ್ಲಿ ಕೆಲವರು ನನ್ನ ಹತ್ರ ಮಾಹಿತಿ ಕೇಳ್ತಾರೆ, ಸರ್ ಹುಳ ಹೇಗೆ, ಇದಕ್ಕೆ ರೋಗ ಇದೆಯಾ, ಕಾಯಿ ಯಾಕೆ ಹಳದಿ ಬರುತ್ತೆ, ಈ ತರ ಎಲ್ಲ ವಿಚಾರ ಚರ್ಚೆಗಳು ಮಾಡ್ತಿರ್ತಾರೆ. ಅವ್ರಿಗೆ ಸಂಪೂರ್ಣ ಮಾಹಿತಿನ ನಾನು ಕೊಡ್ತಾ ಇರ್ತೀನಿ. ಹಾಗಾಗಿ ಇದೇ ತರ ನಾನು ಕೊಟ್ಕೊಂಡು ಬಂದ್ರಿಂದ ಹೋದರ್ಶನು ನನಗೆ ಅದ್ರ ಬಗ್ಗೆ ಅನುಭವ ಆಗಿರೋದ್ರಿಂದ ಫೆಬ್ರವರಿ ತಿಂಗಳಲ್ಲಿ ನನ್ನನ್ನ ಒಳ್ಳೆ ಕೃಷಿಕ ಅಂತ ಹೇಳಿ ನನಗೆ ಉತ್ತಮ ರೈತರ ಅವಾರ್ಡ್ ಸಿಕ್ತ ಚಟ್ಟಳ್ಳಿನಲ್ಲಿ. ಫೆಬ್ರವರಿ 19 ನನ್ನನ್ನ ಬೆಸ್ಟ್ ಫಾರ್ಮರ್ ಅಂತ ಹೇಳಿ ಗುರುತಿಸಿ ಸನ್ಮಾನ ಮಾಡಿದ್ರು ಸರ್. ಅದು ಸಂತೋಷ ಆಯ್ತು. ಮತ್ತೆ ಆತರ ಅವ್ರು ಮಾಡಿದ್ರಲ್ಲ ಅಂತ ಹೇಳಿ ಉದ್ದೇಶ ಇಟ್ಕೊಂಡು ಮತ್ತೆ ಹೆಚ್ಚಿನ ಕೆಲಸ ಮಾಡಬೇಕು, ಹೆಚ್ಚು ರೈತರಿಗೆ ಇದನ್ನು ತಲುಪಿಸ್ಬೇಕು ಅಂತ ಹೇಳಿ ನನ್ನ ಮಾಹಿತಿನ ನಾನು ವೆಬ್ಸೈಟ್ ಹಾಕೊಂಡಿದ್ದೀನಿ. ಅದನ್ನ ನನ್ನ ಹೆಸರು ವೆಂಕಟೇಶ್ ಆರ್ಗ್ಯಾನಿಕ್ ಫಾರ್ಮ್ ಅಂತ ಹೇಳ್ಬಿಟ್ಟು ಗೂಗಲ್ ಅಲ್ಲಿ ಹೊಡೆದ್ರೆ ಬೈಲ್ಕುಪ್ಪೆ ಅಂತ ಹೇಳ್ಬಿಟ್ಟಿದೆ. ಅನ್ನೊಂದು ರೋಡ್ ಅದು, ರೋಡ್ ಏನು ಗೊತ್ತಾಗಲ್ಲ, ಬಟ್ ಗೂಗಲ್ ಮ್ಯಾಪ್ ಅಲ್ಲಿ ತೆಗೆದು ನೋಡಿದ್ರೆ ನನ್ನ ವಿಳಾಸ ಇದೆಲ್ಲ ಸಿಗುತ್ತೆ, ನಾನೇನೇನ್ ಬೆಳೆ ಮಾಡ್ತೀನಿ ಎಲ್ಲ. ಏನ್ ಓದಿದ್ರಿ ವೆಂಕಟೇಶ್ ಅವರು ತಾವು? ಸರ್ ನಾನು 86-87 ನಾನು ಡಿಗ್ರಿ ಮುಗಿಸಿದೆ. ನನ್ನ ಸ್ವಂತ ಊರು ಬಂದು ಹಾಸನ ಜಿಲ್ಲೆ, ಆಲೂರು ತಾಲೂಕು ಪಾಳ್ಯ ಅಂತ ಹೇಳಿ ನನ್ನೂರು ಅಂತ. ಅಲ್ಲಿಂದ ನಾನು ಮದುವೆನ ಕುಶಾಲನಗರದಲ್ಲಿ ಮಾಡ್ಕೊಂಡೆ. ನನ್ನ ಮಕ್ಳು ಬಂದು ಒಬ್ಳು MA/BEd ಮಾಡಿ ಅವ್ರ ಮದುವೆ ಆಗಿದೆ. ಮಗ ಬಂದು BSc ಮೈಕ್ರೋಬಯಾಲಜಿ KM ಕಾರ್ಯಪ್ಪ ಕಾಲೇಜಲ್ಲಿ ಮಡಿಕೇರಿನಲ್ಲಿ ಓದಿದ್ರು. ಅವ್ರು ನನ್ನ ಜೊತೆಲೆ ಕೆಲಸ ಮಾಡ್ಕೊಂಡಿದ್ದಾರೆ. ನಾನು ವ್ಯವಸಾಯನೇ ಮಾಡ್ಕೊಂಡು ಹೋಗ್ತೀನಪ್ಪ ನಿಮ್ ಜೊತೆ ಅಂತ ಹೇಳ್ಬಿಟ್ಟು. 2 ಎಕರೆ ನೀವು ಜಮೀನನ್ನ ಗುತ್ತಿಗೆಗೆ ಯಾವ ಆಧಾರದಲ್ಲಿ ತೊಗೊಂಡ್ರಿ? ಏನು ಹಣ ಕೊಡ್ತೀರಿ ವರ್ಷಕ್ಕೆ? ವರ್ಷಕ್ಕೆ 2 ಎಕರೆಗೆ 35,000 ರೂಪಾಯಿ ಕೊಡ್ತೀನಿ. ಸುತ್ತಲೂ ತಂತಿ ಬೇಲಿ ಇದೆ, ಬೋರಲ್ ಇದೆ, ರಸ್ತೆ ವ್ಯವಸ್ಥೆ ಇದೆ, ಏನ್ ಸಮಸ್ಯೆ ಇಲ್ಲ. ನೀವೇ ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ರ ಅಥವಾ ಮಾಡಿದ್ದಿಲ್ಲ? ಇಲ್ಲ, ಮಾಡಿದ್ದಕ್ಕೆ ಅಷ್ಟು ಕೊಟ್ಟಿದ್ ನಾವು, ಅವ್ರು ಮಾಡಿ ಕೊಟ್ರು ನಮ್ಗೆ. ಸರಿನೇ, ಒಳ್ಳೇದಾಯ್ತು ಬಿಡಿ ಅಲ್ವಾ? ಹೌದು. ನಿಮ್ಗೆ ಈಗ ಕುಶಾಲನಗರದಿಂದ ಈಗ ಜಮೀನು ತೆಗೆದುಕೊಂಡಿರೋ ಜಾಗಕ್ಕೆ ಎಷ್ಟು ದೂರ ಆಗ್ತದೆ? 5 ಕಿಲೋಮೀಟರ್ ಆಗುತ್ತೆ. ಇದೇ ಕಿಲೋಮೀಟರ್, ಒಳ್ಳೇದು, ಬಾರಿ ಹತ್ತಿರ, ನಮ್ಮ ಕೊಡಗಿನ ವಾತಾವರಣಕ್ಕೆ ಹೊಂದುತ್ತದೆ ಜಾಗ. ಮಡಾಗ್ಲ ಎಷ್ಟು ಹಾಕಿದ್ರೆ ಎಷ್ಟು ಗುಣಿ ಇದೆ ಈಗ? ವ್ಯವಸಾಯದ ಬಗ್ಗೆ ಹೇಳ್ಬೇಕು ಅಂದ್ರೆ ಮಡಾಗ್ಲ March 15 ನಾಟಿ ಮಾಡಿದೆ ಸರ್. ಒಟ್ಟು 1 ಎಕರೆ ಜಮೀನಲ್ಲಿ ನಾಟಿ ಮಾಡಿದೀನಿ. 1 ಎಕರೆಗೆ 1,150 ಗಿಡ ನಾಟಿ ಮಾಡಿದೀನಿ ಸರ್. ಅದರಲ್ಲಿ 1,050 ಗಿಡ ಫಿಮೇಲ್ ಅಂದ್ರೆ ಹೆಣ್ಣು ಗಿಡ, ಇನ್ನು 100 ಗಿಡ ಮೇಲ್ ಗಂಡು ಗಿಡ. ಅದನ್ನ 2 ಭಾಗ ಮಾಡ್ಕೊಂಡಿದ್ದೀನಿ, ಮೇಲ್ ಕೆಳಗಡೆ ಮತ್ತೆ ಮೇಲ್ ಮೇಲ್ಗಡೆ. ಗಂಡು ಗಿಡಗಳು 4 ಸಾಲು ಕೆಳಗಡೆ, 4 ಸಾಲು ಮೇಲ್ಗಡೆ ಇಟ್ಕೊಂಡಿದೀನಿ. ಮಧ್ಯದಲ್ಲಿ ಹೆಣ್ಣು ಗಿಡಗಳನ್ನ ನಾಟಿ ಮಾಡ್ಕೊಂಡಿದೀನಿ. ಸಾಲಿಂದ ಸಾಲಿಗೆ 6 ಅಡಿ, ಗಿಡದಿಂದ ಗಿಡಕ್ಕೆ 6 ಅಡಿ ಆತರ ನಾಟಿ ಮಾಡಿದೀನಿ. ನಾಟಿ ಮಾಡೋಕ್ಕಿಂತ ಮೊದಲು ಹೊಲನ ತಿಂಗಲ್ ನೇಗಿಲಲ್ಲಿ ಉಳುಮೆ ಮಾಡಿ ಬೆಡ್ ಮಾಡಿದ್ಮೇಲೆ ಏರ್ ಮಡಿ ಮೇಲೆ ನಾವು ದನಿನ ಗೊಬ್ಬರನ ಹಾಕಿ ಅದಕ್ಕೆ ಡ್ರಿಪ್ ಇರಿಗೇಷನ್ ಮಾಡಿದ್ದೀನಿ ಸರ್. ಹನಿ ನೀರಾವರಿ ಮಾಡಿದೀನಿ, ಹನಿ ನೀರಾವರಿ ಮಾಡಿ ಅದ್ರ ಮೇಲೆ ನಾವು ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡಿದೀನಿ ಸರ್. ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡಿದಾಗ ಏನಾಗುತ್ತೆ, ನಮಗೆ ನೀರನ್ನ ಕಡಿಮೆ ಉಳಿತಾಯ ಆಗುತ್ತೆ. ಹನಿ ನೀರಾವರಿ ಮಾಡಿದ್ರಿಂದ ನಮ್ಗೆ ಹೆಚ್ಚು ನೀರು ವೇಸ್ಟ್ ಆಗಲ್ಲ. ಕಡಿಮೆ ಸಮಯದಲ್ಲಿ 1 ಎಕರೆನ 2 ಭಾಗ ಮಾಡ್ಕೊಂಡಿದೀನಿ. ನೀರಿನ 2 ವಾಲ್ ತಿರುಗಿಸಿದ್ರೆ ಎಲ್ಲಾ ಕಡೆ ನೀರಾಗುತ್ತೆ. ಒಂದು ಫಸಲು ಬಂದಿದೆ ಸರ್. ಈಗ 2ನೇ ಫಸಲು ಯಾವಾಗ ಬರುತ್ತೆ ಅಂತ ಹೇಳ್ತೀರಿ? ಈ ಬೆಳೆ ಹೇಗೆ ಅಂದ್ರೆ, ಅದು ಕರೆಕ್ಟ್ ಆಗಿ ನಿರ್ವಹಣೆ ಮಾಡಿದ್ರೆ 5 ವರ್ಷ ನಾವು ಇದ್ರ ಬೆಳೆನ ಲಾಭ ಪಡೆಯಬಹುದು. ಅದರಲ್ಲಿ ಮೊದಲನೇ ಬೆಳೆ ನಾವು ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ನಾಟಿ ಮಾಡಿದ್ರೆ ನಮ್ಗೆ ಈಗ ಆಗಸ್ಟ್ ತಿಂಗಳು ಈಗ ಒಂದ್ ಬೆಳೆ ಮುಗಿದಿದೆ. ಈಗ ಮತ್ತು ಇದರಲ್ಲಿ ಈಗ ಹೊಸ ಸುಳಿ ಬರ್ತಾ ಇದೆ. ಅದು ನಮ್ಗೆ ಆಗಸ್ಟ್ ಕೊನೆ ಸೆಪ್ಟೆಂಬರ್ 15 ಸ್ವಲ್ಪ ಕಾಯಿ ಶುರುವಾಗ್ಬಹುದು. ಸೆಪ್ಟೆಂಬರ್ ಬಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ವರೆಗೂ ಕಾಯಿ ಸಿಗ್ಬೋದು ಸರ್. ಆದ್ರೆ ಅನುಭವ ಇನ್ನೂ ಆಗ್ಲಿಲ್ಲ. ಇದು ಮೊದಲನೇ ಬೆಳೆ ಚೆನ್ನಾಗಿ ಬಂದಿದೆ, 2539 ಕೆಜಿ ಕಾಯಿ ಕಟಾವ್ ಮಾಡಿದ್ದೀವಿ ನಾವು. ಇಲ್ಲಿ ತನಕ ನನ್ನ ತಿಳುವಳಿಕೆ ಮಟ್ಟದಲ್ಲಿ ಶಿರ್ಸಿ ಆ ಕಡೆ ಎಲ್ಲ 1 ಎಕರೆಗೆ 1,000 ಕೆಜಿ ಬೆಳೆದಿದ್ದಾರೆ ಅಷ್ಟೇ. ತೂಕನೇ ಸಾಲ್ ಮಾಡ್ಬೇಕು ಸರ್. ಯಾವುದೇ ರೈತರು ಬೆಳೆ ಮಾಡೋಕ್ಕಿಂತ ಮೊದಲು ಪೂರ್ವ ಪಶ್ಚಿಮಕ್ಕೆ ಸಾಲನ್ನ ಮಾಡ್ಬೇಕು. ಯಾಕಂತೀರಿ? ಯಾಕೆ ಅಂದ್ರೆ ಅದರಲ್ಲಿ ಥ್ರಿಪ್ಸ್ ಮತ್ತೆ ಮೈಟ್ಸ್ ಅಂತ ಇರುತ್ತೆ ಸರ್, ನುಸಿಗಳೆಲ್ಲ ಇರುತ್ತೆ, ಸಣ್ಣ ಸಣ್ಣ ಕಣ್ಣಿ ಕಾಣದಂತ ಥ್ರಿಪ್ಸ್ ಮೈಟ್ಸ್ ಇರ್ತದೆ. ಆ ಕ್ರಿಮಿ ಕೀಟಗಳು ಏನ್ ಮಾಡ್ತವೆ ಅಂದ್ರೆ ಗಾಳಿ ಬಂದಾಗ ಪೂರ್ವ ಪಶ್ಚಿಮ್ ಹಾರೋಟ್ ಹೋಗುತ್ತೆ. ನಾವು ಪೂರ್ವ ಪಶ್ಚಿಮಿಗೆ ಅಡ್ಡಲಾಗಿ ಮಾಡಿದಾಗ ಗಾಳಿ ಪೂರ್ವ ಪಶ್ಚಿಮದಿಂದ ಬೀಸೋದ್ರಿಂದ ಬೇಲಿ ನಾವು ಕಟ್ಟಿರೋದು ಬಿದ್ದೋಗ ಸಾಧ್ಯತೆ ಜಾಸ್ತಿ ಇರ್ತದೆ. ಮತ್ತು ಈ ಥ್ರಿಪ್ಸ್ ಮೈಟ್ಸ್ ಅನ್ನೋ ಹುಳಗಳು ನಿಲ್ಲುತ್ತೆ ಬೆಳೆ ಮೇಲೆ. ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ ಪೂರ್ವ ಪಶ್ಚಿಮಕ್ಕೆ ಸಾಲನ್ನ ಮಾಡ್ಬೇಕು. ಸೌತ್ ಇಂಡಿಯಾ ಇದೆಯಲ್ಲ, ಇಲ್ಲಿ ಪೂರ್ವ ಪಶ್ಚಿಮಕ್ಕೇನೆ ಗಾಳಿ ಬೀಸೋದು. ಹಾಗಾಗಿ ನಾವು ಪೂರ್ವ ಪಶ್ಚಿಮಕ್ಕೆ ಸಾಲ್ ಮಾಡಿದ್ರೆ ಥ್ರಿಪ್ಸ್ ಮೈಟ್ಸ್ ಮತ್ತೆ ಈ ಕೀಟಗಳು ಹಾರ್ ಹೋಗ್ಬಿಡ್ತವೆ. ಹಾಗಾಗಿ ಆ ತರನೇ ಮಾಡ್ಬೇಕು ಅಂತ ಎಲ್ಲಾ ರೈತರನ್ನು ಮನವಿ ಮಾಡ್ತೀನಿ. ಮಾರುಕಟ್ಟೆ ಈ ವರ್ಷ ಕೋವಿಡ್ ಕಾರಣದಿಂದ ತುಂಬಾ ಸಮಸ್ಯೆ ಆಯ್ತು. ನಮ್ಮ ಕೊಡಗಲ್ಲಿ ಇದನ್ನು ಹೆಚ್ಚು ಇಷ್ಟಪಡ್ತಾರೆ, ಕೆಲವರಿಗೆ ಇದ್ರ ಬಗ್ಗೆ ಮಾಹಿತಿ ಕಡಿಮೆ. ಹೊಸ ಪೀಳಿಗೆ ಅವರಿಗೆ, ಹಳೆ ಪೀಳಿಗೆ ಜನಗಳು ನೋಡಿದ ತಕ್ಷಣ ಗುರುತು ಮಾಡ್ತಾರೆ, ಬೇಕು ಇದು ಒಳ್ಳೆ ಪದಾರ್ಥ ಅಂತ ಹೇಳ್ತಾರೆ. ಈ ಹೊಸ ಪೀಳಿಗೆ ಹೊಸ ಜನರೇಷನ್ ಹುಡುಗರು ಇಂಥವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಕಡಿಮೆ ಇದೆ. ಆದ್ರೂ ಇದೇನು ಅಂತೆಲ್ಲ ಹೇಳ್ತಾರೆ. ನಾನು ಈ ಫೇಸ್ಬುಕ್ ಅಲ್ಲಿ ರೈತ ಸಂಪರ್ಕ ಮತ್ತೆ ನೇರ ವ್ಯಾಪಾರ ಮಾಡ್ಲಿಕ್ಕೆ ನಾನು ಇದೆಲ್ಲ ಹಾಕೊಂಡಿದ್ದೀನಿ. ಅಲ್ಲಿ ಕೆಲವರೆಲ್ಲ ಶಿವಮೊಗ್ಗದವರು ಬೇರೆ ಬೇರೆ ಕಡೆಯವರೆಲ್ಲ ನನ್ನನ್ನು ನೋಡಿ ಸಂಪರ್ಕ ಮಾಡಿ ಕೆಲವರು 5 ಕೆಜಿ 10 ಕೆಜಿ ಎಲ್ಲ ತಗೊಳ್ತಾರೆ. ಈಗ ಕುಶಾಲನಗರ, ಬೈಲ್ಕುಪ್ಪೆ ಅಥವಾ ಮಡಿಕೇರಿ ಇನ್ನು ಬೇರೆ ಬೇರೆ ಕಡೆಗೆ ವ್ಯಾಪಾರಸ್ಥರು ತೆಗೆದುಕೊಂಡಿದ್ದು ಅಥವಾ ಅವ್ರು ನಿಮಗೆ ಒಳ್ಳೆ ಕೊಟ್ಟಿದ್ದು ಒಳ್ಳೆ ಬೆಲೆ ಏನಿಲ್ಲ ಸರ್, ಅವರೆಲ್ಲ ಕಡಿಮೆಗೆ ಕೇಳ್ತಾರೆ. ವ್ಯಾಪಾರಸ್ಥರು ಯಾವತ್ತೂ ಕಡಿಮೆಗೆ ಕೇಳೋದು. ಅದ್ರಲ್ಲಿ ನಾನು 100 ರೂಪಾಯಿ ಕಡಿಮೆ ಕೊಟ್ಟಿಲ್ಲ. ಸಾಮಾನ್ಯ ಕುಶಾಲ ಆದ್ರೆ 100 ರೂಪಾಯಿ ನಾನೇ ಕೋವಿಡ್ ಕಾರಣದಿಂದ ವ್ಯಾಪಾರ ಕಡಿಮೆ ಇರೋದ್ರಿಂದ ನಾನೇ ಮನೆ ಮನೆಗೆಲ್ಲ 1 ಕೆಜಿ ಪ್ಯಾಕ್ ಮಾಡಿ ನಾನೇ ತಗೊಂಡೋಗಿ ತಲುಪಿಸಿದೀನಿ. ಗೋಣಿಕೊಪ್ಪಕ್ಕೂ ತಲುಪಿಸಿದೀನಿ. ಪಿರಿಯಾಪಟ್ಟಣದಲ್ಲಿ ಮಾರಾಟ ಮಾಡಿದೀನಿ, ಬೆಟ್ಟದಪುರದಲ್ಲಿ ಮಾರಾಟ ಮಾಡಿದೀನಿ, ಹುಣಸೂರಿನಲ್ಲಿ ಮಾರಾಟ ಮಾಡಿದೀನಿ ಸರ್. ಎಲ್ಲರಿಗೂ ನೇರವಾಗಿ 100 ರೂಪಾಯಿಗೆ ಮಾರಿದೀನಿ, ಜಾಸ್ತಿ ಮಾರಲಿಲ್ಲ. 1 ಕಿಲೋಗ್ರಾಮ್ಗೆ ಎಷ್ಟು ಕಾಯಿಗಳು ತೂಗ್ತವೆ ಸರ್? 1 ಕಿಲೋಗ್ರಾಮ್ಗೆ 14 ರಿಂದ 16 ಕಾಯಿ ಬರುತ್ತೆ ಸರ್. ತುಂಬಾ ಕಡಿಮೆ ಬರುತ್ತೆ. ಅಲ್ಲ, 60 ಗ್ರಾಮ್ ಇಂದ 120 ಗ್ರಾಮ್ ವರೆಗೂ ಇದೆ. 120 ಗ್ರಾಮ್ ಕುಯ್ದ್ರೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಬೀಜ ಬೆಳೆದಂಗೆ ಆಗ್ಬಿಡುತ್ತೆ. ಹಾಗಾಗಿ ನಾವು 100, 60 ರಿಂದ 80 ಗ್ರಾಮ್ ಈ ಲೆಕ್ಕದಲ್ಲಿ ನಾವು ಕಟಾವ್ ಮಾಡ್ತೀವಿ ಸರ್. ಅಂದ್ರೆ ಹೂವಾಗಿ ಎಷ್ಟು ದಿನಕ್ಕೆ ನೀವು ಕಟಾವ್ ಶುರು ಮಾಡ್ಕೊಂತೀರಿ? ಹೂವಾದ್ರೆ ಅದೇನ್ ಮಾಡ್ಬೇಕಂದ್ರೆ ಸರ್, ಪ್ರಾರಂಭಿಕ ಹಂತ ಏನಂದ್ರೆ ಅದು ಹೂ ಬರುತ್ತೆ, 1 ತಿಂಗಳು 15 ದಿವಸಕ್ಕೆ ಹೂ ಸ್ಟಾರ್ಟ್ ಆದಾಗ ನಾವು ಅದನ್ನ ಹೆಣ್ಣು ಮತ್ತು ಗಂಡನ್ನ ಪರಾಗಸ್ಪರ್ಶ ಮಾಡ್ಬೇಕು. ಹೆಣ್ಣು ಹೂವಿನ್ಗೆ ಅದು ಈಚ ಸಮೇತ ಬರುತ್ತೆ, ಅಂದ್ರೆ ಮಿಡಿ ಸಮೇತ ಹೂ ಬರುತ್ತೆ. ಗಂಡಲ್ಲಿ ಬರೀ ಹೂ ಮಾತ್ರ ಬರುತ್ತೆ, ಅದ್ರಲ್ಲಿ ಮಿಡಿ ಬರಲ್ಲ. ಆಗೇನ್ ಮಾಡ್ತೀವಿ ಅಂದ್ರೆ, ನಾವು ಗಂಡು ಹೂವನ್ನ ಕಿತ್ತು ಒಂದು ಡಬ್ದಲ್ಲಿ ಹಾಕೊಂಡು ಎಲ್ಲಾ ಸಾಲಲ್ಲೂ ಹೆಣ್ಣು ಹೂಗಳು ಇರುತ್ತಲ್ಲ ಅದಕ್ಕೆ ನಾವು ಪರಾಗಸ್ಪರ್ಶ ಮಾಡ್ತೀವಿ. ಪರಾಗಸ್ಪರ್ಶ ಮಾಡಿ ಚೆನ್ನಾಗಿ ಪರಾಗಸ್ಪರ್ಶ ಆದ್ರೆ ಮಾತ್ರ ಅದು ಕಾಯಿ ಆಗುತ್ತೆ. ಪರಾಗಸ್ಪರ್ಶ ಅಂದ್ರೆ ಹೆಂಗ್ ಮಾಡ್ತೀರಿ? ಗಂಡು ಹೂವಲ್ಲಿ ಪರಾಗ ಇರುತ್ತೆ ಸರ್, ಗಂಡು ಹೂವಿನಿಂದ ಹೆಣ್ಣು ಹೂವಿಗೆ ಆ ಪರಾಗ ರೇಣುನ ಅದಕ್ಕೆ ಮುಟ್ಟಿಸ್ಬೇಕು, ಅವಾಗ ಅದು ಜನರೇಟ್ ಆಗುತ್ತೆ, ಅದು ಇದಾಗುತ್ತೆ ಸರ್. ಅಂತೇನು ತುಂಬಾ ಕಷ್ಟದ ಕೆಲಸ ಅಲ್ಲ, ಹಗುರವಾದ ಕೆಲಸನೇ. ಇದು ತೂಕದ ಕೆಲಸ ಅಲ್ಲ, ಇದು ಜವಾಬ್ದಾರಿ ಕೆಲಸ, ಪ್ರೀತಿಯಿಂದ ಮಾಡೋ ಕೆಲಸ. 1 ದಿವಸ 2 ದಿವಸ 3 ದಿವಸ ಮಾಡಿದ್ರೆ ಸರ್ ಅದನ್ನ ಬಿಟ್ಟು ಹೋಗ್ಲಿಕ್ಕೆ ಮನ್ಸ್ ಬರಲ್ಲ, ಖುಷಿ ಆಗುತ್ತೆ. ಯಾಕೆಂದ್ರೆ ಬೆಳಿಗ್ಗೆ ನಾವು 6 ರಿಂದ 10-11 ಗಂಟೆವರೆಗೂ ಮಾಡೋದ್ರಿಂದ ವಾತಾವರಣ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೇದು. ಮತ್ತೆ ವಾಕಿಂಗ್ ಆಗುತ್ತಲ್ಲ ಸರ್, ಪ್ರತಿ ಸಾಲಲ್ಲೂ ವಾಕಿಂಗ್ ಆಗುತ್ತೆ. ಮತ್ತೆ ತಂಪಾದ ವಾತಾವರಣ, ಹಸಿರಾದ ವಾತಾವರಣ, ಕಣ್ಣಿಗೆ ಆನಂದ ಇರುತ್ತೆ, ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ಪರಾಗಸ್ಪರ್ಶ ಪ್ರತಿ ದಿನ ಪ್ರತಿ ಹೂವಿಗೂ ಮಾಡ್ಬೇಕು ಸರ್. ಅಂದ್ರೆ ಇವತ್ತು ಪರಾಗಸ್ಪರ್ಶ ಮಾಡಿದ ಹೆಣ್ಣು ಹೂವು ಸಂಜೆ ಒಳಗಡೆ ಅದ್ರ ಹೆಸರೆಲ್ಲ ಉದುರೋಗ್ಬಿಡುತ್ತೆ, ಅದಿರಲ್ಲ. ನಾಳೆ ಮತ್ ಪುನಃ ಹೊಸ ಹೂ ಬರುತ್ತೆ. ಆ ಹೊಸ ಹೂ ಬಂದಾಗ ಮತ್ ಪುನಃ ಹೊಸ ಹೂ ಮುರ್ಕೊಂಡು ಹೊಸ ಹೂವನ್ನ ನಾವು ಪರಾಗಸ್ಪರ್ಶ ಮಾಡ್ತೇವೆ. ಎಷ್ಟು ದಿನಗಳ ಕಾಲ ಈ ತರ ಮಾಡ್ತಾ ಹೋಗ್ಬೇಕು? ಪ್ರತಿ ದಿನ ಮಾಡ್ತಾ ಹೋಗ್ಬೇಕು. ಹೂ ಎಲ್ಲಿ ತನಕ ಬರುತ್ತೆ ಅಲ್ಲಿ ತನಕ ನಾವು ಮಾಡ್ಕೊಂಡು ಹೋಗ್ಬೇಕು. ಕುಶಾಲನಗರ ಸುತ್ತಮುತ್ತ ನೀವ್ ಹೇಳಿದಂಗೆ ಯಾವಾಗ್ಲಿಂದ ಹೂ ಶುರುವಾಗುತ್ತೆ, ಎಲ್ಲವರೆಗೆ ಇರುತ್ತೆ? ಇಲ್ಲಿ ಫೆಬ್ರವರಿ ತಿಂಗಳಲ್ಲಿ ನಾವು ನಾಟಿ ಮಾಡಿದ್ರೆ March 5, 6, 7 ರಿಂದ ಹೂ ಶುರುವಾಗುತ್ತೆ. 1.5 ತಿಂಗಳಿಗೆ ಹೂ ಶುರುವಾಗುತ್ತೆ. ಚೆನ್ನಾಗಿ ವ್ಯವಸಾಯ ಮಾಡಿ ಫಲವತ್ತ ಕ್ಲೀನ್ ನೀಟ ನೋಡ್ಕೊಂಡ್ರೆ, ತುಂಬಾ ಚೆನ್ನಾಗಿ ನಿರ್ವಹಣೆ ಮಾಡಿದ್ರೆ 1.5 ತಿಂಗಳಿಗೆ ಹೂ ಶುರುವಾಗುತ್ತೆ. ಅಲ್ಲಿಗೆ 2 ತಿಂಗಳಿಂದ ನಾವು ಕಾಯಿ ಕಟಾವ್ ಮಾಡ್ಲಿಕ್ಕೆ ಶುರು ಮಾಡ್ಬೋದು. ನಾನೀಗ 3 ತಿಂಗಳು ಸತತವಾಗಿ ಕಟಾವ್ ಮಾಡಿದೀನಿ. ಪ್ರತಿ ದಿನ 26 ಕೆಜಿ 300 ಗ್ರಾಂ ಕಟಾವ್ ಮಾಡಿದೀನಿ ಸರ್, ಅವರೇಜ್. ಪ್ರತಿ ದಿನ ಸರಾಸರಿ 26 kg 8 x 16 ಅಂದ್ರೆ ಸರ್ ಪ್ರತಿ ದಿನ 400 ಹೂವು ಉಂಟಂದ್ರೆ 350 ಹೂವು ಸರಾಸರಿ ಅಂತಂದ್ರೆ ಸರ್ ನಮ್ಗೆ 25 kg ಕಾಯಿ ಬಂತು. ನೋಡಿ ಸರ್, ಬೇರೆ ಎಲ್ಲೋ ಹೋಗಿ ಕೂತ್ಕೊಂಡು ಕಾಲ ಕಳೆಯೋದ್ರ ಬದಲಿ ಒಳ್ಳೆ ವಾತಾವರಣದಲ್ಲಿ ರೈತರು, ರೈತರ ಮಕ್ಕಳು, ಅವ್ರ ಸಂಸಾರದವ್ರೆ ಸಾಕು, ಬೇರೆ ಬೇಕಿಲ್ಲ. ಅಣ್ಣ, ತಮ್ಮ, ಅಕ್ಕ, ತಂಗಿ ಸಮಯ ಕಳ್ಕೊಂಡು ಬೆಳಗಿನ ಸರಿ ಒಂದು ಒಳ್ಳೆ ವ್ಯಾಯಾಮ ಆಗುತ್ತೆ, ಬೇಗ ಪಾಲಿನೇಷನ್ ಮಾಡಿ ಬಂದ್ರೆ ಸಾಕು. ಬೆಳಿಗ್ಗೆ ಯಾವ ಸಮಯದಲ್ಲಿ ಮಾಡ್ಬೇಕಂತ ಹೇಳ್ತೀರಿ ಪರಾಗಸ್ಪರ್ಶನ? ಒಂದ್ 8 ಗಂಟೆ ಬೇಕಾಗುತ್ತೆ ಸರ್, ಯಾಕೆಂದ್ರೆ ಸೂರ್ಯನ ಬೆಳಕು ಬಂದ್ಮೇಲೆ ಹೂ ಅರಳೋದು. ಓಹೋ, ಸೂರ್ಯನ ಬೆಳಕು ಬರೋಕ್ಕಿಂತ ಮೊದಲು, ಬಿಸಿಲು ಬೀಳಕ್ಕಿಂತ ಮೊದಲು ಅರಳಲ್ಲ. 8-10 ಗಂಟೆ ತನಕ ಮಾಡ್ಬೇಕಾ ಅಥವಾ 8-10, 11, 12 ಸಂಜೆವರೆಗೂ ಮಾಡಬಹುದು. ಅಂದ್ರೆ ಸಾಮಾನ್ಯ 8-11 ಗಂಟೆ ಮುಗಿದೋಗುತ್ತೆ, ಚುರ್ಕ ಮುಗಿದೋಗುತ್ತೆ ಸರ್. ಇವತ್ತಿನ ಯುವಕರು ಮತ್ತೆ ಯುವತಿರೆಲ್ಲ ಫಾಸ್ಟ್ ಆಗಿ ಮಾಡ್ತಾರೆ, ಅವ್ರಿಗೆ ಕಣ್ಣು ಶಾರ್ಪ್ ಇರುತ್ತೆ. ಒಂದು ಗಂಡು ಹೂವಿಂದ 5 ಹೆಣ್ಣು ಹೂವು ಮುಗಿಸ್ಬೋದು, ಅಷ್ಟು ಪರಾಗನ ಅದ್ರಲ್ಲಿರ್ತದೆ. ಅದನ್ನು ಪರಾಗಸ್ಪರ್ಶ ಮಾಡಿದ್ರೆ ಆಯ್ತು. ಸುಮಾರಾಗಿ ಒಂದು 2.5-3 ತಿಂಗಳುಗಳ ಕಾಲ ಪರಾಗಸ್ಪರ್ಶ ಕ್ರಿಯೆಯನ್ನ ಪ್ರತಿದಿನ ಮಾಡ್ಬೇಕಂತ ಹೇಳ್ತಿದ್ರಲ್ವಾ? ಹೌದು, 2.5-3 ತಿಂಗಳು ಕಡ್ಡಾಯವಾಗಿ ಹೂ ಬರೋ ತನಕ ನಾವು ಪ್ರತಿದಿನ ಪರಾಗಸ್ಪರ್ಶ ಮಾಡಿದ್ರೆ, ಇವತ್ತು ಪರಾಗಸ್ಪರ್ಶ ಮಾಡಿದ್ರೆ 8-10 ದಿನಕ್ಕೆ ಕಟಾವ್ ಬರುತ್ತೆ ಕಾಯಿ. ಆಗ 10 ದಿನ ಆದ್ಮೇಲೆ ಕಟಾವ್ ಶುರು ಮಾಡ್ತೀವಿ. ಸಾಧ್ಯವಾಗಿ 25 kg ಸರಾಸರಿ 1,000 ಗಿಡ ನಾಟಿ ಮಾಡಿದ್ರೆ ಪ್ರತಿದಿನ 25 kg ಕಾಯಿನ ಆರಿಸಿ ಮಾರಾಟ ಮಾಡಬಹುದು. ಇಲ್ಲ ಅಂದ್ರೆ ಒಂದ್ 2-3 ದಿನ ಸ್ವಲ್ಪ ನಾವು ಪೋಸ್ಟ್ ಪೋನ್ ಮಾಡ್ಕೊಂಡ್ರೆ ಒಂದ್ 50 kg ಕಟಾವ್ ಮಾಡ್ಬೋದು. ನಾವು ಸ್ವಲ್ಪ ಜವಾಬ್ದಾರಿ ಮಾಡ್ತೀವಿ ಅಂತಂದ್ರೆ ಒಳ್ಳೆ ಗೊಬ್ಬರ, ಚೆನ್ನಾಗಿ ಮೆಡಿಸಿನ್, ಒಳ್ಳೆ ಇದೆಲ್ಲ ಕೊಟ್ಕೊಂಡ್ರೆ 1 ಕ್ವಿಂಟಾಲ್ ಪ್ರತಿದಿನ ಕಟಾವ್ ಮಾಡ್ಬೋದು. ಒಂದು ಹೂವನ್ನ ಹಾಳು ಮಾಡ್ದೇನೆ ಚೆನ್ನಾಗಿ ಪರಾಗಸ್ಪರ್ಶ ಮಾಡಿ ಕರೆಕ್ಟ್ ಆಗಿ ನಿರ್ವಹಣೆ ಮಾಡಿದ್ರೆ ಹುಳಗಳು ಬರ್ದಂಗ್ ನೋಡ್ಕೋಬೇಕು. ಇದರಲ್ಲಿ ಟಿಂಕ್ ಬಗ್ ಅಂತ ಒಂದು ಹುಳ ಬರುತ್ತೆ, ಅದು ಮೆಣಸಿನ ಗಿಡದಲ್ಲಿ ಬರುತ್ತೆ, ಅದು ವಾಸನೆ ಬರುತ್ತೆ ಮುಟ್ಟಿದ್ರೆ, ಇದು ಕೀಟ. ಅದು ಆ ಕೀಟ ತಾಯಿ ಮೇಲೆ ಕೂತ್ರೆ ಕಾಯಿ ಹಳದಿ ಮಣ್ಣಿಗೆ ತಿರುಗುತ್ತೆ. ಅದಕ್ಕೆ ಒಂದು ಮೆಡಿಸಿನ್ ಇದೆ, ಆ ಮೆಡಿಸಿನ್ ಸ್ಪ್ರೇ ಮಾಡ್ಕೊಂಡ್ರೆ ಸಾಕು. ಅದಕ್ಕೆ ಸೂಪರ್ ಕಾನ್ಫಿಡಾರ್ ಅಂತ ಮೆಡಿಸಿನ್ ಇದೆ, ಅದು ಹತ್ತಿ ಇಂತ ಬೆಳೆಗಳಿಗೆ ಬಳಕೆ ಮಾಡ್ತಾರೆ. ಅದನ್ನ ನಾವು 1 ಲೀಟರ್ಗೆ ಕೇವಲ 2 ml ಹಾಕೊಂಡ್ರೆ ಸಾಕು, ಅಥವಾ 1 ml ಹಾಕಿದ್ರು ಸಾಕು. ಎಷ್ಟಿದೆ ಸಾಂದ್ರತೆ ನೋಡ್ಕೊಂಡು, ಹೆಚ್ಚಿದ್ರೆ 2 ml, 1-2 ಇದ್ರೆ 1 ml ಹಾಕೊಂಡು ಸ್ಪ್ರೇ ಮಾಡ್ಕೊಂಡ್ರೆ ಸಾಕು. ಹೆಣ್ಣು ಗಂಡು ಗಿಡಗಳ ಬಗ್ಗೆ ಹೇಳ್ತಾ ಇದ್ರಿ, ಹೆಣ್ಣು ಗಿಡದಲ್ಲೂ ಗಂಡು ಹೆಣ್ಣು ಹೂಗಳು ಮೂಡ್ತಾವ ಅಥವಾ ಬರೀ ಹೆಣ್ಣು ಹೂಗಳು ಮಾತ್ರ ಕಾಣ್ತಾವ? ಇಲ್ಲ ಇಲ್ಲ, ಹೆಣ್ಣು ಮಾಮೂಲಿ ಹೂವೇ ಬರುತ್ತೆ, ಗಂಡು ಹೂವು ಬರುತ್ತೆ, ಹೆಣ್ಣು ಹೂ ಬರುತ್ತೆ. ಗಂಡು ಹೂವಲ್ಲಿ ನಮ್ಗೆ ಕಾಯಿ ಬರಲ್ಲ. ಅಲ್ಲ, ಈಗ ಗಂಡು ಗಿಡಗಳು ಅಂತ ಹೇಳಿದ್ರಲ್ಲ. ಹೌದು, ಗಂಡು ಗಿಡದಲ್ಲಿ ಹೆಣ್ಣು ಹೂಗಳು ಬರ್ತಾವ, ಬರೀ ಗಂಡು ಹೂಗಳು ಬರ್ತಾವ? ಬರೀ ಗಂಡು ಹೂ ಮಾತ್ರ ಬರುತ್ತೆ, ಅದು ಗಂಡು ಹೂವಿನ ಗೆಡ್ಡೆನೆ ಬೇರೆ. ಅದನ್ನ ದೂರದಲ್ಲಿ ನಾಟಿ ಮಾಡ್ಕೋಬೇಕು, ಸಾಲಿಂದ ಸಾಲಿಗೆ ಒಂದು 10 ಅಡಿ ಅಥವಾ 8 ಅಡಿ ಜಾಗನ ಖಾಲಿ ಬಿಟ್ಟು ನಾಟಿ ಮಾಡ್ಕೊಂಡ್ರೆ ಒಳ್ಳೇದು. ಅದಿದ್ರೆ ಅದೇನು ಪರಾಗಸ್ಪರ್ಶ ಮಾಡಲ್ಲ ಸರ್. ಹಾಗಾಗಿ ಈ ಗಂಡು ಹೂವನ್ನ ಸಪರೇಟ್ ಹಾಕೊಂಡ್ರೆ ನಾವು ಮುರ್ಕೊಂಡು ಅದನ್ನ ಒಂದು ಬಾಕ್ಸ್ ಹಾಕೊಂಡು ಜೊತೆಲಿ ಇಟ್ಕೊಂಡು ನೇತ ಹಾಕೊಂಡು ತಗೊಂಡು ಬುಟ್ಟಿಲಿ ಇಟ್ಕೊಂಡು ತಗೊಂಡು ತಗೊಂಡು ತಗೊಂಡು ನಾವು ಪರಾಗಸ್ಪರ್ಶ ಮಾಡ್ಲಿಕ್ಕೆ ಸುಲಭ ಆಗುತ್ತೆ. ಈ ಗಂಡು ಗಿಡಗಳು ಮತ್ತು ಹೆಣ್ಣು ಗಿಡಗಳು ಅಂತ ಅನ್ಕೊಂಡು ಎಲೆಗಳ ಮೇಲೆ ನೀವು ಸಣ್ಣದಿದ್ದಾಗ ಗುರುತಿಡಬಹುದಲ್ವಾ? ಹೌದೌದು, ಗುರುತಿಡಬಹುದು. ಮತ್ತೆ ಚಿಕ್ಕದಾಗಿದ್ದಾಗ ಅಷ್ಟು ಮಾಹಿತಿ ಸಿಗಲ್ಲ ಅದು. ಅದರಲ್ಲಿ ನೇರವಾಗಿ ರೈತರು ನಮ್ಮನ್ನ ಸಂಪರ್ಕ ಮಾಡಿದ್ರೆ ಅವ್ರಿಗೆ ಪ್ರಾಕ್ಟಿಕಲ್ ಆಗಿ ನಾನು ತೋರಿಸ್ತೀನಿ, ಗಂಡು ಹೂವಿನ ಗಿಡ ಯಾವ್ದು, ಹೆಣ್ಣು ಹೂವಿನ ಗಿಡ ಯಾವ್ದು, ಇದರಲ್ಲಿರ್ತಕ್ಕಂತ ರೀತಿ, ಅದರ ಎಲೆನಲ್ಲಿರ್ತಕ್ಕಂಥ ನರಗಳಿದೆಯಲ್ಲ ಸರ್, ನರಗಳಲ್ಲಿ ವ್ಯತ್ಯಾಸ ಇದೆ. ಮತ್ತೆ ಗಂಡು ಹೂವಿನಲ್ಲಿ ಎಲೆ ತಿಳುವಾಗಿರುತ್ತೆ, ಲೈಟ್ ಗ್ರೀನ್ ತಿಳಿ ಹಸಿರಿರ್ತದೆ. ಹೆಣ್ಣು ಗಿಡದಲ್ಲಿ ಎಲೆ ಗಾಢ ಹಸಿರಿರ್ತದೆ, ದಟ್ಟ ಹಸಿರು, ಡಾರ್ಕ್ ಗ್ರೀನ್ ಅಂತೀವಲ್ಲ ಆ ತರ. ಮತ್ತೆ ನರಗಳು ಜಾಸ್ತಿ ಇರುತ್ತೆ, ಎಲೆಯ ಸೈಡ್ ಅಲ್ಲಿ ಡಿಸೈನ್ ಜಾಸ್ತಿ ಇರ್ತದೆ, ಮತ್ತೆ ಎಲೆ ಗಾಢವಾಗಿ ಹಸಿರಾಗಿರ್ತದೆ, ದಪ್ಪ ಇರ್ತದೆ ಎಲೆ. ಅದು ಹುಟ್ಟಿ ಹೂವು ಶುರು ಆದ್ಮೇಲೆ ಗೊತ್ತಾಗುತ್ತೆ ಎಲ್ಲರಿಗೂ, ಇದು ಹೆಣ್ಣು ಇದು ಗಂಡು ಅಂತ. ಮಡಾಗ್ಲಿಕ್ಕೆ ನೀರು ಬೇಕಾಗ್ತದಲ್ವಾ? ಹೌದು ಹೌದು, ನೀರ್ ಬೇಕು. ಅಂದ್ರೆ ಅತಿ ಹೆಚ್ಚು ನೀರ್ ಬೇಕಾಗಲ್ಲ. ನಾನು ಹನಿ ನೀರಾವರಿ ಮಾಡಿದೀನಿ ಇಲ್ಲಿ, ನಮ್ಗೆ 150-175 mm ಮಳೆ ಆಗುತ್ತೆ ಅಷ್ಟೇ. ಬೈಲ್ಗುಪ್ಪೆ, ಹಾರನಹಳ್ಳಿ ಹೋಬಳಿ ಅಂದ್ರೆ ಸರಾಸರಿ ಒಂದು 150-175 mm ಮಳೆ ಆಗುತ್ತೆ. ಸರಿನೇ ಸರಿನೇ. ಕೊಡದಲ್ಲಿ ಸ್ವಲ್ಪ ಜಾಸ್ತಿ ಮಳೆ ಆಗುತ್ತೆ, ಕುಶಾಲ ಅವರಿಂದ ಆಚೆ ಅಂದ್ರೆ ಗುದ್ದೆ ಹೊಸೂರು, ಸುಂಟಿಕೊಪ್ಪ, ಮಡಿಕೇರಿ ಆ ಸೈಡ್ ಜಾಸ್ತಿ ಆಗುತ್ತೆ. ಅಲ್ಲಿ ಸ್ವಲ್ಪ ಇಳುವರಿ ಕಡಿಮೆ ಬರುತ್ತೆ. ಅಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಪಾಲಿನೇಷನ್ ಮಾಡೋದು ಕೆಲವು ಸರಿ ಮಿಸ್ ಆಗುತ್ತೆ, ಆಗಲ್ಲ. ಮತ್ತೆ ವಾತಾವರಣ ಗಾಳಿ ಜಾಸ್ತಿ ಇರುತ್ತೆ, ಇಂಥ ಸಮಸ್ಯೆ ಇರುತ್ತೆ. ಅವಾಗ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಬೇಗ ನಾಟಿ ಮಾಡ್ಕೊಂಡ್ರೆ ನಾವು ಸ್ವಲ್ಪ ಇಳುವರಿ ಜಾಸ್ತಿ ತಗೋಬಹುದು. ಅಲ್ಲಿ ನೀವು ಹೇಳ್ತಾ ಇದ್ರಿ ಫೆಬ್ರವರಿಯಲ್ಲೇ ನಾಟಿ ಮಾಡಿದ್ರೆ ಒಳ್ಳೇದಂತ. ಹೌದು, ಸ್ವಲ್ಪ ತಡವಾಗಿ ನಾಟಿ ಮಾಡೋದು ಅಥವಾ ಮುಂಚಿತವಾಗಿ ನಾಟಿ ಮಾಡಿದ್ರು ಆಗ್ತದೆ? ಇಲ್ಲ ಇಲ್ಲ, ಯಾಕೆ ಅಂತ ಹೇಳ್ತೀನಿ, ನಾಟಿ ಮಾಡಿದ್ರೆ ಆಗುತ್ತೆ, ನೀರಿದ್ರೆ ನಾಟಿ ಮಾಡಬಹುದು. ಆದ್ರೆ ನಮ್ಗೆ ವಾತಾವರಣ ಮತ್ತು ಮಾರ್ಕೆಟ್ ಮತ್ತು ಜನಗಳಿಗೆ ಸಿಗೋ ಸಮಯ ಮುಂಗಾರಲ್ಲಿ ಜಾಸ್ತಿ. ಮುಂಗಾರಲ್ಲಿ ಸಾಮಾನ್ಯವಾಗಿ ಎಲ್ಲಾರು ಏನ್ ಹೇಳ್ತಿರೋ ಓ ಮುಂಗಾರಲ್ಲಿ ಬಂದಿದೆ ಈಗ ಮಾಡಾಗಲಕಾಯಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಖುಷಿ ಆಗುತ್ತೆ, ತಿಂತಾರೆ. ಆ ಟೈಮಲ್ಲಿ ಎಲ್ಲರಿಗೂ ಬೇಕಾಗುತ್ತೆ ಪದಾರ್ಥ. ಸೀಸನ್ ಬಿಟ್ಟು ಬಂದ ಸಮಯದಲ್ಲಿ ಅದು ಕಾಯಿ ಶೈನಿಂಗ್ ಬರಲ್ಲ, ನೋಡ್ಲಿಕ್ಕೆ ಅಷ್ಟು ಲಕ್ಷಣವಾಗಿರಲ್ಲ, ಫಿನಿಶಿಂಗ್ ಇರಲ್ಲ. ಹಾಗಾಗಿ ಅದು ಮುಂಗಾರಲ್ಲಿ ಮಳೆ ಬೀಳ್ತಾ ಇದ್ದಾಗ ಗಿಡ ಹಸಿರಾಗಿರುತ್ತೆ ಮತ್ತೆ ವಾತಾವರಣ ಹೊಂದ್ಕೊಳ್ಳುತ್ತೆ. ಆ ಸಮಯದಲ್ಲಿ ಕಾಯಿನಲ್ಲಿ ಜ್ಯೂಸ್ ಜಾಸ್ತಿ ಇರುತ್ತೆ ಮತ್ತೆ ಗಿಡಗಳು ಆರೋಗ್ಯಕರವಾಗಿರ್ತವೆ. ಆಗ ಅದು ಸೂಕ್ತ ಸಮಯ ಅಂತ ಅನ್ಕೋತೀನಿ ನಾನು. ನೀವು ಕಂಡಂತೆ ಕೊಡಗಿನಲ್ಲಿ ನಿಮ್ ತರ ಎಕರೆಗಟ್ಟಲೆ ಬೆಳೆದಿರೋರು ಇದಾರ? ಇಲ್ಲ ಸರ್, ಕೊಡಗಲ್ಲಿ ಈಗ ಸದ್ಯಕ್ಕೆ ನಾನೇ ಒಬ್ರಿಗೆ ಗಿಡ ಕೊಟ್ಟಿದ್ದೀನಿ. ಹೆಬ್ಬಾಲೆ ಹತ್ರ ಒಬ್ರು ಬಿಟಿ ಕಟ್ಟೆಯವರು, ಕಿಶೋರ್ ಚಿನ್ನಪ್ಪ ಅಂತ, ಅವರು ನನ್ನ ಹತ್ರ 3,000 ಗಿಡ ತಗೊಂಡಿದ್ದಾರೆ. ಅವ್ರು ಈಗ ನಾಟಿ ಮಾಡಿದ್ದಾರೆ, ಅಂದ್ರೆ ಅವರು ಪ್ರೊಡಕ್ಷನ್ ಮಾಡ್ಲಿಲ್ಲ ಈ ಸರಿ, ಯಾಕೆಂದ್ರೆ ಕೊರೋನಾ ಬಂದಿದೆ, ಕೋವಿಡ್ ಇರೋದ್ರಿಂದ ನಮ್ಗೆ ಪಾಲಿನೇಷನ್ ಮಾಡಿದ್ರೆ ಮಾರ್ಕೆಟಿಂಗ್ ಕಷ್ಟ ಆಗುತ್ತೆ ಅಂತ ಹೇಳಿ ಅವರು ಪಾಲಿನೇಷನೇ ಮಾಡ್ಲಿಲ್ಲ. ಆದ್ರೆ ನಾನು ಪಾಲಿನೇಷನ್ ಮಾಡಿ ಪ್ರೊಡಕ್ಷನ್ ತೆಗೆದು ಸಕ್ಸಸ್ ಆಗಿದೆ ಸರ್. ಬೇಕು ಅಂದ್ರೆ ಯಾರೋ ರೈತರಿದ್ರೆ ಬಂದು ಮಾಹಿತಿ ಬೇಕಂದ್ರೆ ನಮ್ಮ ಜಮೀನಿಗೆ ಬರ್ಬೋದು, ಬಂದು ನೋಡಿ ಅದ್ರ ಬಗ್ಗೆ ಮಾಹಿತಿ ತಗೋಬಹುದು. ಫ್ರೀ ಆಫ್ ಕಾಸ್ಟ್ ಅಂತಾರಲ್ಲ ಹಾಗೆ, ಇನ್ನು 12 ಗಂಟೆ ಅವ್ರು ಯಾವಾಗ ಬೇಕಾದ್ರು ಬೆಳಿಗ್ಗೆ 9 ರಿಂದ ಸಂಜೆ 5 ಗಂಟೆವರೆಗೂ ಬರ್ಬೋದು, ಮಾಹಿತಿ ತಗೋಬಹುದು. ಅವ್ರಿಗೆ ಏನಾದ್ರು ಗೊತ್ತಾಗಲ್ಲ ಅಂದ್ರೆ ಏನ್ ಬೇಕಂದ್ರೆ ಕೇಳ್ಬೋದು, ಅದನ್ನ ನಾನು ಸಂಪೂರ್ಣ ಹೇಳ್ಕೊಡ್ತೀನಿ. ನೀವೆಲ್ಲ ಸಸಿ ಗಡ್ಡೆಗಳಿಂದ ಮಾಡ್ತೀರಿ ಅಲ್ವಾ? ಅದ್ರಲ್ಲಿ ಬೀಜದಲ್ಲೂ ಮಾಡಬಹುದು, ಗೆಡ್ಡೆಲ್ಲೂ ಮಾಡಬಹುದು, ಮತ್ತೆ ಈ ಬಳ್ಳಿನಲ್ಲೂ ಮಾಡಬಹುದು ಅಂತ ಹೇಳ್ತಾರೆ ಸರ್. ಭಟ್ಕಳ, ಕುಂದಾಪುರ ಆ ಸೈಡ್ ಎಲ್ಲ ಬಳ್ಳಿನಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರು ನನಗೆ. ಅಲ್ಲೊಬ್ರು ಚೇತನ್ ಗೌಡ ಅಂತ ಒಬ್ಬಿದ್ದಾರೆ, ಅವರು ಹೇಳಿದ್ರು ಸರ್ ನಾವು ಈ ಕಡೆ ಎಲ್ಲ ಬಳ್ಳಿ ಮೇಲೆ ಮಾಡ್ತೀವಿ ಸರ್, ಗೆಡ್ಡೆ ಗಿಡದೆಲ್ಲ ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು ಅಂದ್ರು. ಬಟ್ ಗೆಡ್ಡೆಲ್ ಮಾಡಿದ್ರೆ ಆರೋಗ್ಯಕರವಾಗಿರುತ್ತೆ, ಗಿಡ ಹೆಚ್ಚು ಬಾಳಿಕೆ ಬರುತ್ತೆ, ಮತ್ತೆ ಅದಕ್ಕೆ ರೋಗರಹಿತವಾಗಿರೋ ಗೆಡ್ಡೆ ಏನು ಅಂತ ನಮ್ಗೆ ಕಿತ್ತ ಗೊತ್ತಾಗುತ್ತೆ. ಆಗ ಏನಾಗುತ್ತೆ, ನಮ್ ಗಿಡ ಬರುವಾಗ ಒಳ್ಳೆ ದಂಟಾಗಿ ದಷ್ಟಪುಷ್ಟವಾಗಿ ಆರೋಗ್ಯಕರವಾಗಿ ಬರುತ್ತೆ. ಅದ್ರ ಕಾಯಿಗಳು ಅಷ್ಟೇ ಹುಣಸಾಗಿರುತ್ತೆ, ಇಳುವರಿ ಚೆನ್ನಾಗಿರುತ್ತೆ, ಬಣ್ಣ ಚೆನ್ನಾಗಿರುತ್ತೆ. ಗೆಡ್ಡೆಯಿಂದ ಬಂದಾಗ ಅದು ಮದರ್ ಪ್ಲಾಂಟ್, ಅದರಿಂದಾಗಿ ಅದು ಚೆನ್ನಾಗಿರುತ್ತೆ. ಈ ಬಳ್ಳಿ ಅಂದಾಗ ಬಳ್ಳಿನಲ್ಲಿ 4-6 ಬಳ್ಳಿ ಇರುತ್ತೆ, ಅದು ಯಾವ ಒಳ್ಳೇದ್ ಬಳ್ಳಿ ಕೆಟ್ಟ ಬಳ್ಳಿ ಅಂತ ರೈತರು ಅದನ್ನ ಆರಿಸಿ ಅದನ್ನ ಮೆಡಿಸಿನ್ ಮಾಡಿ ಸರಿಗ್ ಬರ್ತೋ ಬರಲೋ ಗೊತ್ತಿಲ್ಲ. ಗೆಡ್ಡೆನಲ್ಲಾದ್ರೆ ನಮ್ಗೆ ರೋಗರಹಿತ ಗೆಡ್ಡೆಗಳು ಕೀಳ್ತೀವಿ ನಾವು, ಅದಕ್ಕೆ ಮೆಡಿಸಿನ್ ಹಾಕಿ ಟ್ರೀಟ್ ಮಾಡ್ತೀವಿ, ಆಮೇಲೆ ಕಟಾವ್ ಮಾಡಿ ಅದನ್ನ 1.5 ತಿಂಗಳಾಗುತ್ತೆ ಸರ್ ಅದು ಮೊಳಕೆ ಬರ್ಲಿಕ್ಕೆ. ನಾಟಿ ಮಾಡಿ 1.5 ತಿಂಗಳು ಬೇಕು ಮೇಲ್ ಬರ್ಲಿಕ್ಕೆ. ಮೇಲ್ ಬಂದ್ಮೇಲೆ ಅದು ಸೂರ್ಯನ ಬೆಳಕು ಕಂಡ್ರೆ ಪಟ್ಟಂತ ಬಳ್ಳಿ ಬಂದ್ಬಿಡುತ್ತೆ, ಮೊಳಕೆ ಆಗಿ ಮೇಲ್ ಬರ್ಲಿಕ್ಕೆ 1.5 ತಿಂಗಳು ಬೇಕಾಗುತ್ತೆ. ಅದರಿಂದಾಗಿ ಅದು ಗೆಡ್ಡೆಯಿಂದ ಮಾಡಿದ್ರೆ ಸೂಕ್ತ. ಗೆಡ್ಡೆ ಗಿಡಗಳನ್ನ ತಗೊಂಡ್ರೆ ಎಲ್ಲಾ ರೈತರು ಬೆಳೆನಲ್ಲಿ ಸಕ್ಸಸ್ ಆಗ್ತಾರೆ, ಬಳ್ಳಿನಲ್ಲಿ ಅಷ್ಟು ಸಕ್ಸಸ್ ಆಗಲ್ಲ. ಈ ಮಡಾಗಳನ್ನ ಯಾವ್ದಕ್ಕೆ ಬಳಸ್ತಾರೆ, ಹೇಗ್ ಬಳಸ್ತಾರೆ? ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಲ್ಲ ಸರ್, ಮಲಬದ್ಧತೆ ಅಂತಾರಲ್ಲ ಸರ್, ಆತರ ಸಮಸ್ಯೆ ಇದ್ದವರಿಗೆ ಭಾರಿ ಉಪಯೋಗ. ಇದರಲ್ಲಿ ನಾರಂಶ ಜಾಸ್ತಿ ಇದೆ, ಮತ್ತೆ ಇದನ್ನ ರಕ್ತದೊತ್ತಡ, ಶುಗರ್ ಅಂತೆಲ್ಲ ಇರ್ತದಲ್ಲ ಸರ್, ಕ್ಯಾನ್ಸರ್ ಇಂಥವ್ರಿಗೆಲ್ಲ ಇದರಲ್ಲಿ ಹೆಚ್ಚು ಆಂಟಿ ಆಕ್ಸಿಡೆಂಟ್ಸ್ ಇದೆ. ಹಾಗಾಗಿ ಇದು ಭಾರಿ ಒಳ್ಳೆ ಪದಾರ್ಥ ಅಂತ ಹೇಳ್ಬಿಟ್ಟು ತಜ್ಞರು ಸಂಶೋಧನೆ ಮಾಡಿ ಅದ್ರ ಬಗ್ಗೆ ಹೇಳಿದ್ದಾರೆ ಸರ್. ಪಲ್ಯ ಮಾಡ್ಲಿಕ್ಕೆ, ಸಾರ್ ಮಾಡ್ಲಿಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾರಲ್ವಾ? ಇದರಲ್ಲಿ ಪಲ್ಯ ಮಾಡಬಹುದು, ಸಾರ್ ಮಾಡಬಹುದು, ಬಜ್ಜಿ ಮಾಡಿ ತಿನ್ಬಹುದು, ಶಿರ್ಸಿ ಅವ್ರ ಉಪ್ಪಿನಕಾಯಿ ತರ ಪ್ರೋಸೆಸ್ ಮಾಡಿ ನಾವು ಮಾರಾಟ ಮಾಡುದು ಅಂತ ಹೇಳಿ. ಉಮಾನಾಥ್ ಭಟ್ ಅಂತ ಒಬ್ಬರಿದ್ದಾರೆ ನಮ್ಮ ರೈತರೇ, ಅವರು ಪ್ರೋಸೆಸ್ ಮಾಡಿ ನಾವು ಮಾರಾಟ ಮಾಡುದು ಸರ್ ಅಂತ ಹೇಳಿದ್ರು. ಇದು ಬಹು ಉಪಯೋಗಿ ಸರ್, ಇದನ್ನ ನೀವು ಯಾವ ತರ ಬೇಕಾದ್ರೂ ಮಾಡಿ ಊಟ ಮಾಡಬಹುದು. ಸಂಪೂರ್ಣ ಬಳ್ಳಿನ ದನ ಕರ ಏನು ತಿನ್ನೋದಿಲ್ಲ ಸರ್. ಹೌದಾ? ಇದಕ್ಕೆ ಯಾವುದೇ ಹಾವಳಿ ಇಲ್ಲ. ಇದಕ್ಕೆ ಬೇರೆ ತರದ ಯಾವುದೇ ಗೆಡ್ಡೆ ಕೊಳೆ ರೋಗ ಆಗ್ಲಿ ಬೇರೆ ತರದ ರೋಗಗಳು ಬರಲ್ಲ. ಇದಕ್ಕೆ ಕಾಯಿ ಕೊರಕ ಒಂದು, ಕಾಯಿ ಮೇಲೆ ಕೂರ್ತಕ್ಕಂತ ಕೀಟ ಅದೊಂದು, ಎರಡೇ, ಬೇರೆ ಯಾವುದೇ ಸಮಸ್ಯೆ ಇಲ್ಲ ಇದಕ್ಕೆ. ಬಳ್ಳಿ ಮಳೆ ಜಾಸ್ತಿ ಆದ್ರೆ ಸ್ವಲ್ಪ ಫಂಗಸ್ ಬರುತ್ತೆ, ಅದು ಸ್ವಲ್ಪ ಒಂದು ಸ್ಪ್ರೇ ಮಾಡ್ಕೊಂಡ್ರೆ ಸಾಕು. ಅತಿ ಮಳೆಯನ್ನು ಸಹಿಸಿಕೊಳ್ಳುತ್ತೆ, ಮಳೆಯ ಕೊರತೆಯನ್ನು ಸಹಿಸಿಕೊಳ್ಳುತ್ತೆ, ಆದ್ರೆ ಬಿಸಿಲು ಅಲ್ವಾ? ಸಾಧಾರಣ 150 ಮಿಲಿಮೀಟರ್ ಮಳೆ ಆದ್ರೂ ಸಾಕು ಇದಕ್ಕೆ. ಬಿಸಿಲಲ್ಲಿ ಕಾಯಿ ಲಕ್ಷಣವಾಗಿ ಚೆನ್ನಾಗಿ ಬರುತ್ತೆ. ರಾಸಾಯನಿಕ ಗೊಬ್ಬರ ಕೊಡ್ತೀರಾ, ಬರೀ ಸಗಣಿ ಗೊಬ್ಬರದಲ್ಲಿ ಬೆಳಿತೀರಾ? ಸರ್ ನಾನ್ ಮೊದ್ಲು ಏರ್ಮಡಿ ಮೇಲೆ ನಾವು ಡಿಕಾಂಪೋಸ್ ಹಾಕಿ ದನಿನ ಗೊಬ್ಬರನ ಒಂದ್ ಕಡೆ ಗುಡ್ಡೆ ಹಾಕಿಟ್ಟು ಅದು ಹುಡಿ ಹುಡಿ ಆಗುತ್ತೆ, ಆಮೇಲೆ ಅದನ್ನ ಗುಣಿ ಗುಣಿಗಾದ್ರು ಹಾಕ್ಬೋದು. ನಾನು ಪಟದ ಮೇಲೆ ಪೂರ್ತಿ ಹಾಕಿದೀನಿ, ಆ ಸಾಲ್ ಮೇಲೆ, ಏರ್ಮಡಿ ಮೇಲೆ ಪೂರ್ತಿ ಸಾಲಕ್ಕೆ ಹಾಕಿದೀನಿ. ಆಮೇಲೆ ಹನಿ ನೀರಾವರಿ ಮಾಡಿ ಅದ್ರ ಮೇಲೆ ನಾನು ಮಲ್ಚಿಂಗ್ ಮಾಡಿದೀನಿ ಪ್ಲಾಸ್ಟಿಕ್. ಅವಾಗ ಏನಾಗುತ್ತೆ ಅಂದ್ರೆ ಗೊಬ್ಬರದ ಅಂಶ ಎಲ್ಲೂ ಹೋಗಲ್ಲ, ಅಲ್ಲೇ ಇರುತ್ತೆ. ಬೇಕು ಅಂದ್ರೆ 19 ಅಂತ ಹೇಳಿ, ಬೇಕು ಅಂದ್ರೆ ಹನಿ ನೀರಾವರಿ ಸ್ವಲ್ಪ ಸ್ವಲ್ಪ, 1 ಎಕರೆಗೆ 2 ಕಿಲೋ, ಅದು ಸುಮ್ಮನೆ ಉಪ್ಪಿನಕಾಯಿ ತರ. ಬೇಕು ಅಂದ್ರೆ ಬೇಕು, ಇಲ್ಲ ಅಂದ್ರೆ ಬೇಡ. ಫಲವತ್ತಾದ ಭೂಮಿ ಆದ್ರೆ ಯಾವುದೇ ರಾಸಾಯನಿಕ ಗೊಬ್ಬರಗಳು ಬೇಡ. ಸ್ವಲ್ಪ ಜಮೀನು ಫಲವತ್ತತೆ ಕಡಿಮೆ ಇದೆ ಅನ್ನೋದಾದ್ರೆ ದನಿನ ಗೊಬ್ಬರನ ತಗೊಳ್ಳಿಕ್ಕಾಗಿ ಸ್ವಲ್ಪ 1919 ಇಲ್ಲಾಂದ್ರೆ 13045 ಅಂತ ಇದೆ, 13045 ಅಂತ ಇದೆ, ಅದನ್ನ ಒಂದೊಂದು ಕೆಜಿ ಅಷ್ಟೇ ಹನಿ ನೀರಾವರಿನಲ್ಲಿ ವೆಂಚೂರಿ ಹಾಕೊಂಡಿದ್ದೀನಿ ನಾನು, ಅದನ್ನ ಹಾಕಿದ್ರೆ ಅದರಲ್ಲೇ ನಾನು ಪೈಪ್ ಅಲ್ಲಿ ಕೊಟ್ಬಿಡ್ತೀನಿ. ಆತರ ಕೊಟ್ರೆ ಕಾಯಿ ಹಸಿರಾಗಿ ಗಿಡಗಳು ಬೇಗ ಬಾಡಲ್ಲ, ಆರೋಗ್ಯಕರವಾಗಿ ಕಾಯಿ ಚೆನ್ನಾಗಿ ಬರುತ್ತೆ. ಆಸಕ್ತಿಯಿಂದ ನೀವು ಮಡಾಗಲವನ್ನ ಬೆಳಿಬೇಕನ್ನೋ ಒಂದು ಪ್ರಯತ್ನ ಪಟ್ಟಿದ್ರಿ, ಫಲ ಕಾಣ್ತಿದ್ರಿ, ಬರೋ ದಿನಗಳಲ್ಲಿ ಮತ್ತಷ್ಟು ಅನುಭವಗಳು ಆಗ್ತವೆ. ನಮಸ್ಕಾರ, ಬಹಳ ಖುಷಿ ಆಯ್ತು ವೆಂಕಟೇಶ್ನ. ಮಡಾಗಲವನ್ನ ಎಕರೆಗಟ್ಟಲೆ ಬೆಳೆದಿರೋರು ಅಪರೂಪಕ್ಕೆ ಕಾಣ್ತಿರ್ತಾರೆ, ಅದರಲ್ಲೂ ನೀವು ಮನಸ್ಸು ಮಾಡಿ ಅದು ಗುತ್ತಿಗೆ ಜಮೀನಲ್ಲಿ ಇದನ್ನ ಬೆಳೆದು ಮುಂದೆ ಸಾಕ್ತದ್ರಿ, ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಂಧುವರೇ, ಕೇಳುಗರೆ, ಇದುವರೆಗೆ ಕುಶಾಲನಗರದ ವೆಂಕಟೇಶ್ ಅವರು ತಾವು ಬೆಳೆದಿರುವ ಮಡಹಗಲ ಬೆಳೆ ಕುರಿತಂತೆ ಅದರ ಸಾಗುವಳಿ, ಮಾರಾಟ ಮತ್ತು ವಿಶೇಷ ಅಂಶಗಳು ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ಅನುಭವಗಳನ್ನು ಹಂಚಿಕೊಂಡರು. ಮಾತಾಡಿ ಆಸಕ್ತರು ಮಡಹಗಲವನ್ನು ಬೆಳೆಸೋ ನಿಟ್ಟಿನಲ್ಲಿ ಗಮನಹರಿಸಿ. ವೆಂಕಟೇಶ್ ಅವರ ಸಂಖ್ಯೆ 9141924120. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಆರೋಗ್ಯಕರ ದೇಶ ನಿರ್ಮಾಣ ಸರ್ಕಾರದ ಗುರಿ. ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. COVID-19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ, ಸ್ನೇಹಿತರು, ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. COVID-19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. COVID-19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಭಾರತದ 75ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ರಾಷ್ಟೀಯ ಏಡ್ಸ್ ನಿಯಂತ್ರಣ ಸಂಸ್ಥೆ ಹಾಗೂ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ವತಿಯಿಂದ ಪ್ರೌಢಶಾಲೆ ಮತ್ತು ಕಾಲೇಜು ವಿದ್ಯಾರ್ಥಿಗಳಲ್ಲಿ HIV ಹಾಗೂ TB ಬಗ್ಗೆ ಜಾಗೃತಿ ಕಾರ್ಯಕ್ರಮ. 18 ಮೇಲ್ಪಟ್ಟ ಎಲ್ಲ ಯುವಜನರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಲು ಪ್ರೇರೇಪಿಸಿ. HIV ಹಾಗೂ TB ಬಗ್ಗೆ ನೀವು ತಿಳಿಯಿರಿ, ಇತರರಿಗೂ ತಿಳಿಸಿ. ಬನ್ನಿ, HIV ಹಾಗೂ TB ಮುಕ್ತ ಭಾರತ ಕಟ್ಟೋಣ. ಹೆಚ್ಚಿನ ಮಾಹಿತಿಗೆ ಉಚಿತ ರಾಷ್ಟೀಯ ಸಹಾಯವಾಣಿ 1097 ಕರೆ ಮಾಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜೊಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಜೊಂಪೆ ವಿವರ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಮೂನಾಡಿನ ಗೌಡ ಸಮಾಜದಲ್ಲಿ ನಡೆಯುತ್ತಿರುವ ಅರೆಭಾಷೆ ಸಂಸ್ಕೃತಿ ಶಿಬಿರದ 13ನೇ ದಿನ ಆದ ಇಂದು ಸಂಪನ್ಮೂಲ ವ್ಯಕ್ತಿಗಳಿಂದ ಅರೆಭಾಷಿಗರ ಪದ್ಧತಿ, ಸಂಸ್ಕೃತಿಗೆ ಸಂಬಂಧಪಟ್ಟ ಸೋಬಾನೆ ಪದ, ವೀಳ್ಯಶಾಸ್ತ್ರ, ಹೆಣ್ಣುಗಂಡು ವಹಿಸುವುದು, ಸ್ವರ್ಗ ಸಲ್ಲಿಸುವುದು, ಹೀಗೆ ಬ್ಯಾರೆ ಬ್ಯಾರೆ ಕ್ರಮಗಳ ಬಗ್ಗೆ ತರಬೇತಿನೊಟ್ಟಿಗೆ ಶಿಬಿರಾರ್ಥಿಗಳಿಂದ ಪ್ರಾಯೋಗಿಕ ಪ್ರದರ್ಶನ ಸಹ ನಡೆದು ಹಂಗೆ ಈ ಶಿಬಿರದ ಸಮಾರೋಪ ಜಂಬರ ನಾಳೆ ಮಧ್ಯಾಹ್ನ 2 ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಅಧ್ಯಕ್ಷರಾದ ಶ್ರೀ ಲಕ್ಷ್ಮೀನಾರಾಯಣ ಕಜಿಗದ್ದೇನವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಕೊಡಗು ಛಾಯಾಗ್ರಾಹಕರ ಕ್ಷೇಮಾಭಿವೃದ್ಧಿ ಸಂಘದ ಕಡೆಯಿಂದ ನಾಳೆ ಹೊತ್ತಾರೆ 10 ಮಡಿಕೇರಿನ ಬಾಲಭವನದಲ್ಲಿ 182ನೇ ವಿಶ್ವ ಛಾಯಾಗ್ರಹಣ ದಿನದ ಬಗೆಯಲ್ಲಿ ಛಾಯಾಚಿತ್ರ ಪ್ರದರ್ಶನ ಮತ್ತು ರಕ್ತದಾನ ಶಿಬಿರ ಏರ್ಪಾಡಾಯಿತು. ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ಗೆ 100 ತುಂಬಿದ ಬಗೆಯಲ್ಲಿ ಬ್ಯಾಂಕ್ನ ಶತಮಾನೋತ್ಸವ ಕಾರ್ಯಕ್ರಮನ ನಾಳ್ದು 20ನೇ ತಾರೀಕಿಗೆ ಮಡಿಕೇರಿನ ಕೇಂದ್ರ ಕಚೇರಿಯಲ್ಲಿ ಏರ್ಪಾಡು ಮಾಡಿದ್ದು, ಅಂದು ಹೊತ್ತಾರೆ 10:30 ಮಡಿಕೇರಿನ ಕ್ರಿಸ್ಟಲ್ ಕೋರ್ಟ್ಲಿ ಸಭಾ ಕಾರ್ಯಕ್ರಮ ನಡೆದಿದೆ. ವಾತಾವರಣದಲ್ಲಿ ಈ ವರ್ಷ ಆಗಿರುವ ಏರುಪೇರಿನಿಂದಾಗಿ ಸರ್ಕಾರ ಘೋಷಣೆ ಮಾಡಿರುವ ಅತಿವೃಷ್ಟಿ ಪೀಡಿತ ತಾಲೂಕುಗಳ ಪಟ್ಟಿಯಲ್ಲಿ ಮಡಿಕೇರಿ ತಾಲೂಕು ಸಹ ಸೇರಿದ್ದು, ಈ ತಾಲೂಕಲ್ಲಿ ತೋಟಗಾರಿಕೆ, ಕೃಷಿ, ಕಾಫಿಗೆ ಹಾನಿ ಆಗಿರುವ ಜಾಗಗಳ ಸಮೀಕ್ಷೆ ನಡೆಸಿಕೆ ಸಂಬಂಧಪಟ್ಟ ಇಲಾಖೆಗಳಿಗೆ ಸೂಚನೆ ಕೊಟ್ಟಿದ್ದು, ನಷ್ಟ ಆಗಿದ್ದರೆ ಸರ್ಕಾರದ ಮಾರ್ಗಸೂಚಿನಂಗೆ ಆಯಾ ಇಲಾಖೆನವು ಸಮೀಕ್ಷೆ ನಡೆಸಿ ವರದಿ ಕೊಟ್ಟವೆ ಅಂತ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ನವು ತಿಳಿಸಿದಳು. ನಾಳೆಯಿಂದ 3rd ಮುಟ್ಟ ನಡೆಯಕ್ಕಿರುವ 2ನೇ ಪಿಯುಸಿ ಪರೀಕ್ಷೆಗೆ ಎಲ್ಲಾ ತರದ ಸಿದ್ದತೆಗ ನಡೆದಿದ್ದು, ಗಡಿ ಜಿಲ್ಲೆಗಳಿಂದ ಬರುವ ವಿದ್ಯಾರ್ಥಿಗಳಿಗೆ ಆರ್ಟಿಪಿಸಿ ಟೆಸ್ಟ್ ಕಡ್ಡಾಯ ಆಗಿದ್ದು, ಪರೀಕ್ಷಾ ಕೊಂಬರಲ್ಲಿ ಡೆಸ್ಕ್ ಒಂದರಲ್ಲಿ ಒಬ್ಬರಂಗೆ 10 ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯುವ ಅವಕಾಶ ಮಾಡಿಡೋ. ಕೊರೋನಾ ಸೋಂಕಿನ ಲಕ್ಷಣಗಳಿದ್ದರೆ ಬೇರೆ ಬೇರೆ ಕೊಂಬರೆಗಳ ವ್ಯವಸ್ಥೆ ಇದ್ದು, ಯಾವುದೇ ಹೆದರಿಕೆ ಇಲ್ಲದೆ ಪರೀಕ್ಷೆ ಬರೆಯಕ್ಕೆ ವ್ಯವಸ್ಥೆ ಮಾಡಿಡೋ ಅಂತ ಗೊತ್ತಾವುಟು. ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡ್ಕೊಂಡಿರುವ ರಂಗ ಶಿಕ್ಷಣ ಡಿಪ್ಲೊಮಾಕ್ಕೆ ಆಸಕ್ತಿ ಇರೋರಿಂದ ಅರ್ಜಿ ಕರೆದಿದ್ದು, ಶಿಕ್ಷಣ 1 ಮುಟ್ಟ ಇದ್ದದೆ. ವಿದ್ಯಾರ್ಹತೆ SLC ಆಗಿದ್ದರೂ ಪದವೀಧರರಿಗೆ ಆದ್ಯತೆ ಇದ್ದು, ತರಬೇತಿ ಸಮಯದಲ್ಲಿ ಊಟ ವಸತಿನ ವ್ಯವಸ್ಥೆ ಇದ್ದದೆ. ರಂಗಭೂಮಿನ ಸಾಹಿತ್ಯ ಪರಂಪರೆ ಸೇರಿದಂಗೆ ಬೇರೆ ಬೇರೆ ಕಾರ್ಯಾಗಾರ, ಸಂಚಾರ ನಾಟಕ, ಕಮ್ಮಟ, ಪ್ರಾಯೋಗಿಕ ತರಗತಿಗೆ ಇದ್ದು ಅರ್ಜಿ ಒಪ್ಪಿಸಿಕೆ ಇದೇ ತಿಂಗಳ 31 ಕಡೆ ದಿನ ಔಟು. ಅರ್ಜಿಗಳನ್ನ www.theartschoolsanehalli.org ಡೌನ್ಲೋಡ್ ಮಾಡಿ ಭರ್ತಿ ಮಾಡಕ್ಕ. ಕರ್ನಾಟಕ ಕೊಡೋ ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಇದೇ ತಿಂಗಳ 15 ಸೋಮವಾರಪೇಟೆ ಪತ್ರಿಕಾಭವನ ಮತ್ತೆ ಗೋಣಿಕೊಪ್ಪ ಗ್ರಾಮ ಪಂಚಾಯಿತಿ ಸಭಾಬಾಡೆ ನಿಟ್ಟೂರು ಇಲ್ಲಿ 75ನೇ ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಜಂಬರ ನಡೆದು, ಈ ಸಂದರ್ಭ ವಿರಾಜಪೇಟೆ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಮುಲ್ಲೇಂಗಡ ಮಧೋಷ್ ಪೂವಯ್ಯನವು ಕೊಡಗಲು ಸ್ವಾತಂತ್ರ್ಯ ಹೋರಾಟ ಈ ವಿಷಯದ ಬಗ್ಗೆಲಿ ವಿಚಾರ ಮಂಡನೆ ಮಾಡಿದ್ರು. ಹಂಗೆ ನಿಟ್ಟೂರು ಗ್ರಾಮಲ್ಲಿ ಸೇನೆಯಲ್ಲಿ ಸೇವೆ ಮಾಡ್ತಿರುವ ಮತ್ತೆ ಮರಣಪಟ್ಟ ಸೇನಾನಿಗಳಿಗೆ ಗೌರವ ಕೊಟ್ಟು ಸನ್ಮಾನ ಸಹ ಮಾಡಿದ್ರು. ಹಂಗೆ ಸೋಮವಾರಪೇಟೆ ಪತ್ರಿಕಾಭವನದಲ್ಲಿ ಸಹ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾದ ಭಟ್ಟಿಯನ ಈರಪ್ಪನವು ಸಹ ಕೊಡಗಲು ಸ್ವಾತಂತ್ರ್ಯ ಹೋರಾಟ ವಿಷಯದಲ್ಲಿ ವಿಚಾರ ಮಂಡನೆ ಮಾಡಿದ್ರು. ಜಿಲ್ಲೆಯಲ್ಲಿ ಇಂದು ಹೊಸದಾಗಿ 83 COVID-19 ಪ್ರಕರಣಗಳ ಪತ್ತೆಯಾಗಿದ್ದು, ಸೋಮವಾರಪೇಟೆಯಲ್ಲಿ 23, ಮಡಿಕೇರಿ ತಾಲೂಕಲ್ಲಿ 37, ಹಂಗೆ ವಿರಾಜಪೇಟೆ ತಾಲೂಕಲ್ಲಿ 23 ಪ್ರಕರಣಗಳ ಕಂಡುಬಂದಿತ್ತು. ಈಗ 555 ಸಕ್ರಿಯ ಪ್ರಕರಣಗಳಿದ್ದು, ಕಳೆದ 24 ಗಂಟೆಯಲ್ಲಿ 66 ಮಂದಿ ವಾಸಿಯಾಗಳು. ಇಲ್ಲಿ ಮುಟ್ಟದ ಒಟ್ಟಾರೆ 32,904 ಪ್ರಕರಣಗಳಲ್ಲಿ 31,942 ಮಂದಿ ಗುಣ ಆಗಿದ್ದು, 407 ಜನ ಜೀವ ಕಳ್ಕೊಂಡಿದ್ದು, ಕಳೆದ 24 ಗಂಟೆಯಲ್ಲಿ ಯಾವುದೇ ಸಾವು ವರದಿಯಾತ್ಲೆ. ಹಂಗೆ ಜಿಲ್ಲೆನ ಪಾಸಿಟಿವಿಟಿ ದರ %1.74 ಔಟು ಅಂತ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ಲವು ಮಾಹಿತಿ ಕೊಟ್ಟಳು. ಕೊಡಗು ಜಿಲ್ಲೆಯಲ್ಲಿ ನಾಳೆಯಿಂದ 3rd ಮುಟ್ಟ ನಡೆಯುವ 2ನೇ ಪಿಯುಸಿ ಪರೀಕ್ಷೆಯ ಸಮಯದಲ್ಲಿ ಯಾವುದೇ ಅವ್ಯವಹಾರಗಳಿಲ್ಲದೆ ಸಲೀಸಾಗಿ ಪರೀಕ್ಷೆ ನಡೆಸುವ ಬಗೆಯಲ್ಲಿ ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಸೋಮವಾರಪೇಟೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ವಿರಾಜಪೇಟೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಈ ಪರೀಕ್ಷಾ ಕೇಂದ್ರಗಳ ಸುತ್ತನ 200 ಪ್ರದೇಶಗಳನ್ನ ನಿರ್ಬಂಧಿತ ಜಾಗೆ ಅಂತ ಘೋಷಣೆ ಮಾಡಿ ಜಿಲ್ಲಾಧಿಕಾರಿ ಹಂಗೆ ಜಿಲ್ಲಾ ದಂಡಾಧಿಕಾರಿಗಳು ಆಗಿರುವ ಚಾರುಲತಾ ಸೋಮಲ್ನವು ಆದೇಶ ಮಾಡಿಳು. ಕೊಡಗು ಜಿಲ್ಲಾ ಎಲ್ಲಾ ಹಂತದ ನ್ಯಾಯಾಲಯಗಳಲ್ಲಿ ಇದೇ ತಿಂಗಳ 14 ಮತ್ತು 16 ನಡೆದ ಮೆಗಾ ಲೋಕ್ ಅದಾಲತ್ಲಿ 7,945 ಪ್ರಕರಣಗಳಲ್ಲಿ 2,627 ಪ್ರಕರಣಗಳ ರಾಜಿ ಸಂದಾನದಲ್ಲಿ ಇತ್ಯರ್ಥ ಆಗುತ್ತು ಅಂತ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎನ್ ಸುಬ್ರಹ್ಮಣ್ಯನವು ತಿಳಿಸಿದಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi. Palace Toyota. Near Kaveri Hall. CV Shankar Road. Madikeri. Call 7022671919. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. 0% ಇಂಟ್ರೆಸ್ಟ್ ನಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ ಐಟಮ್ಗಳಿಗೂ ಸಾಲ ಸೌಲಭ್ಯ. ಬಾಷ್ ವಾಷಿಂಗ್ ಮೆಷಿನ್, ಮೈಕ್ರೋ ಓವರ್ ಡ್ರೈಯರ್, ಡಿಶ್ ವಾಷರ್ ಗಳ ಮೇಲೆ ಭಾರಿ ಕಡಿತ, ಉಚಿತ ಕೊಡುಗೆಗಳು, ಎಲೆಕ್ಟ್ರಾನಿಕ್ ಉಪಕರಣಗಳು ಹಾಗೂ ಫರ್ನಿಚರ್ ಗಳ ಬೃಹತ್ ಮಳಿಗೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಮ್ ಹಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 22 5571.